ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. LIC निवेश प्लस जो देगा आपको दो फायदे, इंश्योरेंस भी और इन्वेस्टमेंट भी. LIC हर पल आपके साथ. जोखिम घटको नियम और शर्तों की अधिक जानकारी के लिए बिक्री समापन से पहले कृपया बिक्री पुस्तिका को ध्यान पूर्वक पढ़ें. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ. ಹೆಮ್ಮೆಯಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೋರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೋರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಸುಸ್ಥಿರ ಸಾವಯವ ಕೃಷಿಯ ಕುರಿತು ಉಡುಪಿ ಜಿಲ್ಲೆಯ ಕೃಷಿಕ ಕುದಿ ಶ್ರೀನಿವಾಸ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಕುದಿ ಶ್ರೀನಿವಾಸ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ಕೃಷಿಯಲ್ಲಿ ಖರ್ಚು ಜಾಸ್ತಿ ಆಗ್ತದೆ, ನಿರೀಕ್ಷಿಸಿದಷ್ಟು ಫಸಲು ಬರುವುದಿಲ್ಲ ಅನ್ನುವಂತಹದ್ದು ರೈತರು ಹೇಳುವಂತಹ ಒಂದು ಮಾತು. ಅದರಲ್ಲೂ ಕೂಡ ಮಾರುಕಟ್ಟೆ ಏರುಪೇರಾಗಬಹುದು ಅಥವಾ ಬೇರೆ ಬೇರೆ ಕಾರಣದಿಂದಾಗಿ ರೈತರಿಗೆ ನಿರೀಕ್ಷಿಸಿದಷ್ಟು ಲಾಭ ಸಿಗ್ತಾ ಇಲ್ಲ ಅಂತ ಹೇಳಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಸುಸ್ಥಿರ ಸಾವಯವ ಕೃಷಿ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಹಾಗೂ ಸಾವಯವ ಕೃಷಿ ಅಂದ್ರೆ ಏನು? ಈಗ ಏನ್ ಕೇಳಿದ್ರೆ, ನಾವು ಯಾವತ್ತಿಗೂ ಸಾವಯವ ಕೃಷಿಯನ್ನು ಮಾಡುವಾಗ ಸುಸ್ಥಿರವಾಗಿ ಮಾಡಬೇಕು. ಯಾಕೆ ಕೇಳಿದ್ರೆ, ಕೇವಲ ದನದ ಗೊಬ್ಬರ ಇರ್ಬೋದು ಅಥವಾ ಕೋಳಿ ಗೊಬ್ಬರ ಇರ್ಬೋದು ಅಥವಾ ಯಾವುದೇ ಒಂದು ಪ್ರಾಣಿ ತ್ಯಾಜ್ಯದಿಂದ ನಾವು ಇವತ್ತು ಸಾವಯವ ಕೃಷಿ ಮಾಡಿದಂತ ಆಗೋದಿಲ್ಲ. ಆ ಗೊಬ್ಬರವನ್ನು ಸಂಪತ್ಭರಿತ ಗೊಬ್ಬರವನ್ನಾಗಿ ಪರಿವರ್ತಿಸಿ ಅದನ್ನು ಬೆಳೆಗಳಿಗೆ ಗುಣಮಡಿಸಿದ್ರೆ ಅದು ಸಾವಯವ ಕೃಷಿ ಸಂಪೂರ್ಣವಾಗಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಅಂದ್ರೆ ಈಗ ಹಾಳಾಗ್ತಿರುವ ಗೊಬ್ಬರದ ಅಂಶವು ಗಿಡಗಳ ಪೋಷಕಾಂಶಗಳು ಹೀರಿಕೊಳ್ಳುವುದಕ್ಕಿಂತ ಜಾಸ್ತಿ ಹಾಳಾಗ್ತಾ ಇದೆ. ಅದನ್ನು ಒಳಸುರುಳಿಗಳು ಹಾಳಾಗದಾಗೆ ಎಚ್ಚರ ವಹಿಸಬೇಕು. ಮೊದಲನೇದಾಗಿ ಏನು ಮಾಡಬೇಕು ಕೇಳಿದ್ರೆ, ಈಗ ನಾವು ಸಗಣಿಯನ್ನು ತೆಗೆದು ಹಾಕ್ತೇವೆ ಅಥವಾ ದನದ ತೊಳಿಯನ್ನು ತೆಗೆದು ಹಾಕ್ತೇವೆ. ತೆಗೆದು ಹಾಕುವಾಗ ಸರಿಯಾಗಿ ಕಳೆಯಿಸಬೇಕು. ಅದನ್ನು ಕಳೆಯಿಸುವುದು ಅಂತ ಹೇಳಿದ್ರೆ, ಕೊಳೆಸುವುದಲ್ಲ, ಮಳೆಗಾಲದಲ್ಲಿ ಟರ್ಪಲ್ ಹಾಕೊಳ್ಬೇಕು ಅಥವಾ ಮುಚ್ಚಿ ಹಾಕುವಂತ ವ್ಯವಸ್ಥೆ ಇಟ್ಕೊಳ್ಬೇಕು. ಕನಿಷ್ಠ 70-80 ದಿನ ಅದು ಕಳೆದ ಕೂಡಲೇ ಅದು ಗೊಬ್ಬರ ಉತ್ತಮ ಮಟ್ಟದಾಗತ್ತೆ. ಅದನ್ನು ಪುನಃ ಮೌಲ್ಯವರ್ಧನೆ ಮಾಡಬೇಕು. ಹೇಗೆ ಮೌಲ್ಯವರ್ಧನೆ ಮಾಡುದು ಕೇಳಿದ್ರೆ, ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ, ಈಗ 100 ಕೆಜಿಗೆ 10 ಕೆಜಿಯಷ್ಟು ಕೈಬೇವಿನ ಹಿಂಡಿ, 5 ಕೆಜಿಯಷ್ಟು ನಮ್ಮ ಒಲೆಯ ಬೂದಿ ಅಥವಾ ಸುಡುಮಣ್ಣು, ಇದರ ಇದೇ ರೀತಿ ರೈಜೋಬಿಯಂ ಜೀವಾಣು ಗೊಬ್ಬರ, ಇದನ್ನೆಲ್ಲ ಮಿಶ್ರಣ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಹಾಕೊಳ್ಬೇಕು. ಸರಿಯಾದ ಮಿಶ್ರಣ ಆದ ಕೂಡಲೇ ಒಂದು 10 ದಿನ ಬಿಟ್ಟು ಅದನ್ನು ಗಿಡಗಳಿಗೆ ಉಪಯೋಗ, ಟ್ರೈಕೋಡರ್ಮಾ ವಿರಡೆ 1 ಕೆಜಿಯನ್ನು ಬಳಸಬೇಕು, ಅದು ತುಂಬಾ ಒಳ್ಳೇದು. ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ 10 ದಿನ ಬಿಟ್ಟು ಗಿಡಗಳಿಗೆ ನೇರವಾಗಿ ಉಪಯೋಗಿಸಿದಾಗ ಇದು ಗಿಡ ಸಂಪೂರ್ಣವಾಗಿ ಹೀರ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ, ಮತ್ತೆ ಹಾಕಿದಂತ ಗೊಬ್ಬರ ಸರಿಯಾಗಿ ಗಿಡಕ್ಕೆ ಸಿಗುತ್ತೆ, ಅದರಲ್ಲಿ ಉತ್ತಮ ಇಳುವರಿ ಬರುತ್ತೆ. ಇದರಲ್ಲಿ ಕೇವಲ ಸಾವಯವ ಗೊಬ್ಬರ ಅಂತ ಜನರು ಏನ್ ತಿಳ್ಕೊಂಡಿದ್ದಾರೆ ಅಂತ ಕೇಳಿದ್ರೆ, ಕೋಳಿ ಗೊಬ್ಬರ ಇರ್ಬೋದು ಅಥವಾ ನಮ್ಮ ಹಸಿರೆಲೆ ಗೊಬ್ಬರ ಇರ್ಬೋದು, ನೇರವಾಗಿ ಹಾಕಿದಾವಾಗ ಅದು ಒಳ್ಳೆ ಗೊಬ್ಬರವಾಗಿ ಪರಿವರ್ತನೆ ಆಗುವಂತದ್ದು, ಅಂದ್ರೆ ಸಾವಯವ ಕೃಷಿ ಅಂತ ಎಣಿಸ್ಕೊಂಡಿದ್ದಾರೆ. ಅದು ಆಗಿರೋದಿಲ್ಲ. ಸಂಪತ್ಭರಿತ ಗೊಬ್ಬರ ನಮ್ಮ ಭಾಷೆಯಲ್ಲಿ ಹೇಳಿದರೆ, ಸಂಪತ್ಭರಿತ ಗೊಬ್ಬರವಾದಲ್ಲಿ ಸಾವಯವ ಕೃಷಿಯಲ್ಲಿ ಉತ್ತಮ ಆದಾಯ ಗಳಿಸಿಕಾಗ್ತದೆ. ಇದರಲ್ಲಿ ರಂಜಕ ಪೊಟ್ಯಾಶ್ ಏನು ಇದೆ ಅದಕ್ಕಿಂತ NPK ಅಂತ ಹೇಳ್ತೇವೆ, ಇದರ ಒಟ್ಟಿಗೆ ಸೂಕ್ಷ್ಮ ಜೀವಾಣುಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಸೂಕ್ಷ್ಮ ಪೋಷಕಾಂಶಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳಿಗೆ ದೊರಕಲಿಕ್ಕೆ ಸಹಾಯ ಆಗುತ್ತೆ. ಹೌದು ಹೌದು. ಸಾಮಾನ್ಯವಾಗಿ ಈಗ ಸಾವಯವ ಗೊಬ್ಬರ ಅಂದ ತಕ್ಷಣ ತೋಟದಿಂದ ಹೊರಗಡೆ ನೋಡ್ತೀವಿ, ಎಲ್ಲಿ ಲಾರಿಯಲ್ಲಿ ಬಂದು ಬೀಳ್ತದೋ ಅಂತ ಯೋಚನೆ ಮಾಡ್ತೀವಿ. ಅದರ ಬದಲಿಗೆ ಸ್ಥಳೀಯವಾಗಿ ಸಿಗುವಂತಹ ಕಚ್ಚಾ ವಸ್ತುಗಳನ್ನೇ ಉಪಯೋಗಿಸಿಕೊಂಡು ಸಾವಯವ ಗೊಬ್ಬರ ಮಾಡುವುದಿದ್ರೆ ಹೇಗೆ? ಹೌದು. ಈಗ ಏನ್ ಕೇಳಿದ್ರೆ, ನಮ್ಮಲ್ಲಿ ದನದ ತುಳಿತ ಉಂಟು ಅಂತ ಹೇಳಿ ಲೆಕ್ಕ ಹಾಕೊಳ್ಳಿ. ದನದ ತುಳಿತ ಅಂದ್ರೆ ಸೆಗಣಿ, ಅದನ್ನು ನೇರವಾಗಿ ಕೃಷಿಗೆ ಬಳಸಬಾರದು. ಅದನ್ನು ಏನ್ ಮಾಡ್ಬೇಕು ಕೇಳಿದ್ರೆ, ಒಂದು ಈಗ ನಮ್ಮ ಹತ್ರ ಏನು ಇದ್ರೆ ಅಂದ್ರೆ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮರದ ಗೆಲ್ಲುಗಳನ್ನು ಸೋರ್ತೇವೆ, ಸೊಪ್ಪುಗಳನ್ನು ಸೋರ್ತಾರೆ ಕೆಲವರು, ಅದನ್ನು ತೋಟಕ್ಕೆ ಹಾಕ್ತಾರೆ, ಅದನ್ನು ಹಾಕಬಾರ್ದು. ಬಟ್ ಅದನ್ನೆಲ್ಲ ಹಂತ ಹಂತವಾಗಿ ಅಂದ್ರೆ ಒಂದೊಂದು ಫೀಟ್ ಹಂತ ಹಂತವಾಗಿ ಅದರ ಮೇಲೆ ಹರಡ್ತಾ ಬಂದ್ರೆ, ಅಂದ್ರೆ ಒಂದು ಫೀಟ್ ಸುಲಿಗೆ ದನದ ಸೊಪ್ಪು, ಅದರ ಮೇಲ್ಗಡೆ ಇದು ಯಾವುದು ನಿಮ್ಗೆ ದನದ ತುಳಿತ, ಅದರ ಮೇಲ್ಗಡೆ ಸ್ವಲ್ಪ ಪುನಃ ಸೊಪ್ಪು ಅಥವಾ ನಮ್ಮ ತೆಂಗಿನ ಕತ್ತ, ಇದನ್ನೆಲ್ಲ ಹಾಕಿಕೊಂಡು ಒಂಥರ ಪದರ ಪದರವಾಗಿ ಹಾಕಿಕೊಂಡು ಮೇಲ್ಗಡೆ ಅದನ್ನು ಮುಚ್ಚಿಬಿಟ್ರೆ ಅದೇ 60-70 ಅಥವಾ 80 ದಿನದಲ್ಲಿ ಒಳ್ಳೆ ಕಳಿಲಿಕ್ಕೆ ಶುರು ಆಗುತ್ತೆ. ಅಷ್ಟೊರೆಗೆ ಏನು ಮಾಡ್ಬೇಕಾಗಿಲ್ಲ, ಆದ್ರೆ ಸ್ವಲ್ಪ ಹಾಕುವಾಗಲೇ ತೇವಾಂಶ ಕೊಟ್ಟು ಬಿಟ್ಟು ಹಾಕಿದ್ರೆ ಕರೆಕ್ಟ್ ಆಗಿರ್ತದೆ. ಆದ್ರೆ ಮುಚ್ಚಳ ಮಾಡ್ಬೇಕು ಅದಕ್ಕೆ, ಅದು ಮಳೆ ನೀರಿನಲ್ಲಿ ನೆನೆಯಬಾರದು, ಬಿಸಿಲಿನಲ್ಲಿ ಒಣಗಬಾರದು, ಆ ತರ ಇರಬೇಕು. ತದನಂತರ ನಾನು ಹೇಳಿದಲ್ಲ, ಅದನ್ನ ಆಡ್ ಮಾಡ್ಕೊಂಡ್ರೆ ಅದು ತುಂಬಾ ಒಳ್ಳೇದಾಗುತ್ತೆ. ನಮ್ಮಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ಮೊದಲಿಗೆ ಅದಕ್ಕೆ ಉಪ್ಪು ಏನೊಂದು ಹಾಕಿ ಬಿಡ್ತಾರೆ, ಅದರ ತದನಂತರದಲ್ಲಿ ಗೊಬ್ಬರ ಹಾಕ್ತಾರೆ, ಅದರ ಮೇಲೆ ಸೊಪ್ಪು ಹಾಕ್ತಾರೆ, ಮತ್ತೆ ಮಣ್ಣು ಮುಚ್ಚುತ್ತಾರೆ. ಈ ರೀತಿ ಎಲ್ಲ ಕ್ರಮಗಳಿದ್ದಾವೆ, ಹಳೆ ಪದ್ಧತಿಗಳು, ಅದನ್ನು ಬಿಡಬೇಕು. ಅದು ಏನು ತೋಟದಲ್ಲೇ ನಾವು ಗೊಬ್ಬರ ಮಾಡುವಂತ ಸ್ಥಿತಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಈ ತ್ಯಾಜ್ಯಗಳನ್ನು ಬಳಸ್ಕೊಂಡು ಹಂತವಾಗಿ ಸಂಪನ್ಮೂಲ, ಒಳ್ಳೆ ಸಂಪನ್ಮೂಲ ಗೊಬ್ಬರ ಮಾಡ್ಲಿಕ್ಕೆ ಆಗುತ್ತೆ ಇದರಿಂದ. ಯಾಕೆಂತ ಹೇಳಿದ್ರೆ, ಸಂಪತ್ಭರಿತ ಗೊಬ್ಬರ ಮಾಡ್ಲಿಕ್ಕೆ ಆಗುತ್ತೆ, ಆದ್ರೆ ಅದು ಅದನ್ನು ಬಳಸುವ ರೀತಿ ಮಾತ್ರ ಆಗಬೇಕು. ಹಂತ ಹಂತಾಗಿ ಹಾಕ್ಬೇಕು, ಲೇಯಿಂಗ್ ಲೇಯಿಂಗ್ ಹಾಕ್ಬೇಕು. ಯಾಕೆ ಹೇಳಿದ್ರೆ, ಒಂದೇ ಸ್ಥಳಕ್ಕೆ ಹಾಕಿ ಮತ್ತೆ ಮೇಲ್ಗಡೆ ಸೊಪ್ಪು ಹಾಕುದಾ ಕೆಳಗಡೆ ಸೊಪ್ಪು ಆಗುದಲ್ಲ, ಬಟ್ ಹಂತ ಹಂತ ಹಾಕಿ ಹಾಕಿದಾವಾಗ ಅದು ಒಳ್ಳೆ ರೀತಿಯಲ್ಲಿ ಗೊಬ್ಬರ ಕರಗಲಿಕ್ಕೂ ಅನುಕೂಲವಾಗುತ್ತೆ, ಗೊಬ್ಬರ ಆಗಲಿಕ್ಕೂ ಅನುಕೂಲ ಆಗುತ್ತೆ, ಅದು ಗಿಡಗಳ ಆಹಾರವಾಗಿರ್ತದೆ. ಆಮೇಲೆ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು, ಈ ಸಾವಯವ ಗೊಬ್ಬರವನ್ನ ಎಲ್ಲಿ ಹಾಕಬೇಕು ಅಂತ? ಸಾಮಾನ್ಯವಾಗಿ ಬುಡಕ್ಕೆ ಹಾಕುವುದು ಅಂತ ಹೇಳುವಂತ ಒಂದು ಪರಿಭಾಷೆ ಇದೆ, ಆದ್ರೂ ಕೂಡ ಬುಡವನ್ನ ಬಿಡಿಸಿ ಹಾಕಬೇಕು ಅಥವಾ ತರಗೆಲೆಯೋ ಅಥವಾ ಈ ತ್ಯಾಜ್ಯಗಳನ್ನೆಲ್ಲ ಹಾಕಿ ಅದರ ಮೇಲೆ ಇದನ್ನ ಗೊಬ್ಬರವನ್ನ ಕೊಡಬೇಕು ಅಥವಾ ಹೇಗೆ ಅಂತ? ಕೆಲವರು 4 ಗಿಡಗಳ ನಡುವಲ್ಲಿ ಒಂದು ಗುಂಡಿ ಮಾಡಿ ಅಲ್ಲಿ ಕೂಡ ಕೊಡಬಹುದು ಅಂತ ಹೇಳ್ತಾರೆ. ಖಂಡಿತ ಇದೆಲ್ಲ ಶುದ್ಧ ತಪ್ಪು. ನನ್ನ ಅಭಿಪ್ರಾಯದ ಪ್ರಕಾರ ಮೊದಲಿಗೆ ಸುಣ್ಣ ಕೊಡಬೇಕು. ತೆಂಗಿನ ಮರಕ್ಕೆ 3-4 kg ಎಷ್ಟು ಸುಣ್ಣ ಕೊಡಬೇಕು. 10 ದಿನದ ಮೇಲೆ ನಾವು ಗೊಬ್ಬರವನ್ನು ಕೊಡಬೇಕು. ತೆಂಗಿನ ಮರಕ್ಕೆ ತೆಂಗಿನ ಮರದ ಬುಡದಿಂದ 4 ಫೀಟ್ ದೂರದಲ್ಲಿ ಕೊಡಬೇಕಾಗ್ತದೆ. ಯಾಕೆ ಕೇಳಿದ್ರೆ, ಎಲ್ಲ ಮರಗಳಿಗೂ 2 ರೀತಿಯ ಬೇರುಗಳು ಬರ್ತವೆ, ಒಂದು ಆಧಾರ ಬೇರು, ಇನ್ನೊಂದು ಆಹಾರ ಬೇರು. ಆಹಾರ ಬೇರು ಯಾವಾಗ್ಲೂ ಮರದಿಂದ ದೂರ ಇರುತ್ತೆ, ಬರೀ ಸಪುರವನೇ ಇರುತ್ತದೆ. ಯಾವಾಗ ತೆಂಗಿನ ಮರದ ಬುಡದಲ್ಲಿ ತುಂಬಾ ಮಣ್ಣು ಇರ್ತದೋ ಅದನ್ನು ಸ್ವಲ್ಪ ಬಿಡಿಸ್ಕೊಳ್ಬೇಕಾಗ್ತದೆ, ಒಂದ್ ಸಲಕ್ಕೆ ಮಾತ್ರ. ಯಾವಾಗ ಎಲ್ಲಿ ಬಿಡಿಸ್ಬೇಕು ಹೇಳಿದ್ರೆ, 4-6 ಫೀಟ್ ಸಾಧಾರಣಕ್ಕೆ ಮ್ಯಾಕ್ಸಿಮಮ್ ಆಹಾರ ಬೇರು ಅಲ್ಲಿ ಸಿಕ್ಕಿದ್ರೆ ಸಾಕಾಗ್ತದೆ. ಅಷ್ಟೊಂದು ಟ್ರೆಂಚ್ ಮಾಡ್ಬೇಕು, ಅಷ್ಟು ಒಂದು ಗೇನಿದ್ದು ಅಷ್ಟೇ ಟ್ರೆಂಚ್ ಮಾಡಿದ್ರೆ ಸಾಕು. ಮೊದಲಿಗೆ ಅದಕ್ಕೆ 3-4 kg ಸುಣ್ಣ ಹಾಕೋದು. 10 ಅಥವಾ 15 ದಿನದ ಮೇಲೆ ಕಾಂಪೋಸ್ಟ್ ಗೊಬ್ಬರ, ಒಂದು 20-30 kg ವರೆಗೂ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ಹಾಕಿದಾವಾಗ ಮತ್ತೆ ಅದನ್ನು ಮಣ್ಣಿನಿಂದ ಮುಚ್ಚುವಂತ ಅವಶ್ಯಕತೆ ಇಲ್ಲ. ಏನಾದ್ರೂ ನಮ್ಮ ಕೃಷಿ ತ್ಯಾಜ್ಯಗಳಿರ್ತವೆ ಅದನ್ನು ಮುಚ್ಚಿಬಿಟ್ರೆ ಸಾಕಾಗ್ತದೆ. ಅಡಿಕೆ ಮರಕ್ಕೆ 2 ಅಡಿ ದೂರದಲ್ಲಿ ಹಾಕಬೇಕಾಗ್ತದೆ, ಅತ್ಯಂತ ಜಾಸ್ತಿ ಬೇಡ, 2 ಅಡಿ ದೂರದಲ್ಲಿ ಸಾಕು. ಅದಕ್ಕೆ ನೀವು ಕೆಲವರು ಅಡಿಕೆ ಮರಕ್ಕೆ ತೆಂಗಿನ ಮರಕ್ಕೆ 4 ಅಡಿ ಹೇಳಿದ್ರೆ, 10-4 ಅಡಿ ಹಾಕಿದ್ರೆ ಅದಾಗುವುದಿಲ್ಲ. ಅಲ್ಲಿ ಎಲ್ಲಿ ಆಹಾರ ಬೇರೆ ಅಲ್ಲಿ ಕೊಡಬೇಕು. ಎಲ್ಲ ಗಿಡಗಳು ಹಾಗೆ, ಬಾಳೆ ಗಿಡಕ್ಕೆ 1.5 ಅಡಿ, ಹಾಗೆ ಬೇರೆ ಬೇರೆ ಗಿಡಗಳಿಗೆ ಬೇರೆ ಬೇರೆ ರೀತಿ ಕೊಡಬೇಕಾಗ್ತದೆ. ವರ್ಷ ಪೂರ್ತಿ ತುಂಬಾ ವರ್ಷದವರೆಗೆ ದೀರ್ಘಾವಧಿ ಬೆಳೆಗಳು ಇರ್ತಾವಲ್ಲ, ಅವುಗಳಿಗೆ ಸ್ವಲ್ಪ ದೂರದಲ್ಲಿ ಕೊಡಬಹುದು, ಬಾಕಿ ಅದಕ್ಕೆ ಸ್ವಲ್ಪ ಹತ್ತಿರದಲ್ಲಿ ಕೊಟ್ರೆ ಅಡ್ಡಿಲ್ಲ. ಆದ್ರೆ ಮರದ ಬುಡದಲ್ಲಿ ಕೊಡುವಂತದ್ದು ಶುದ್ಧ ತಪ್ಪು. ಯಾಕೆ ಹೇಳಿದ್ರೆ, ಮರದ ಬುಡದಲ್ಲಿ ಯಾವತ್ತಿಗೂ ಆಹಾರ ಬೇರು ಇರುವುದಿಲ್ಲ, ಯಾವುದೇ ಮರದಲ್ಲಿ. 2 ಅಡಿ ದೂರದಲ್ಲಿ ಮದ್ರ ಮತ್ತೆ 4 ಅಡಿ ದೂರದಲ್ಲಿ ಹೀಗೆ ಎಲ್ಲ ಕೊಡುವಂತದ್ದು ತುಂಬಾ ಒಳ್ಳೇದು. ಅದನ್ನು ಸ್ವಲ್ಪ ತಿಳ್ಕೊಳ್ಳುವಂತಹದ್ದು ಜನರು ತುಂಬಾ ಒಳ್ಳೇದಾಗುತ್ತೆ. ಆದರೆ ಯಾವುದೇ ಸಾವಯವ ಕೃಷಿಯನ್ನು ಬಳಸಿ ಹಾಕುವಾಗ ಅದರ ಮೇಲ್ಗಡೆ ಮಣ್ಣು ಹಾಕಬಾರ್ದು. ಮಣ್ಣು ಹಾಕಿದ್ರೆ ನಾವು ಹಾಕಿದ ಗೊಬ್ಬರವನ್ನು ಸೂಕ್ಷ್ಮ ಜೀವಿಗಳು ತಿಂದು ಕರಗಿಸಿಕೊಡುವಂತದ್ದು. ಆದ್ರಿಂದ ಅವು ತಿಂದ ಮೇಲೆ ಅದು ಕರಗುದು ಬಿಟ್ರೆ ನಾವು ನೀರು ಬಿಡುವುದು ಅಥವಾ ಬಿಸಿಲಿನಿಂದ ಅದು ಕರಗುವುದಲ್ಲ. ಹಾಗಾಗಿ ಸಮರ್ಪಕವಾಗಿ ಬಳಕೆ ಮಾತ್ರ ಮಾಡಿದಾಗ ಮಾತ್ರ ಆ ಗೊಬ್ಬರದ ಉಪಯೋಗ ಆಗುತ್ತೆ, ನಮಗೆ ಇಳುವರಿ ಒಳ್ಳೆ ಬರ್ತದೆ. ಈಗ ತೆಂಗಿನ ಸೋಗೆ ಅಥವಾ ಮಡಲ್ ಆಗ್ಬಹುದು ಅಥವಾ ಕೊತ್ತಳಿಗೆ ಆಗ್ಬಹುದು ಅಥವಾ ಅಡಿಕೆ ಸೋಗೆ ಹಾಳೆ ಆಗ್ಬಹುದು, ಇಂಥದ್ದನ್ನೆಲ್ಲ ನೇರವಾಗಿ ಕೊಟ್ಟರೆ ಏನ್ ಅಪಾಯ ಇದೆ? ಖಂಡಿತ ಇಲ್ಲ, ಕೊಡಬಹುದು. ಹೇಗೆ ಕೊಡಬಹುದು ಕೇಳಿದ್ರೆ, ನಾನು ಹೇಳಿದಲ್ಲ ಮೇಲೆ ಕಟ್ ಮಾಡಿ ಹಾಕುವಂತ ತುಂಬಾ ಒಳ್ಳೇದು. ಯಾವ್ದು ಗೊಬ್ಬರ ಹಾಕ್ತೇವಲ್ಲ ಅದರ ಮೇಲ್ಗಡೆ ಹಾಕುವಂತದ್ದು ಒಳ್ಳೇದು. ಮುಚ್ಚಿಗೆ ಕೊಡಬಹುದು. ಅಡಿಕೆ ತೋಟದಲ್ಲಿ ಅಡಿಕೆ ಸೋಗೆ ತುಂಬಾ ಸಿಗ್ತದೆ. ಅಡಿಕೆ ಸೋಗವನ್ನು ಅದರ ಬುಡಕ್ಕೆ ಕೊಚ್ಚಿ ಹಾಕೋದಕ್ಕಿಂತ ಒಂದು ಬದಿಯಲ್ಲಿ ರಾಶಿ ಹಾಕುವಂತ ತುಂಬಾ ಒಳ್ಳೇದು. ಯಾಕೆ ಕೇಳಿದ್ರೆ, ಮೇ ಜೂನ್ ಜುಲೈ ಆಗಸ್ಟ್ ನಲ್ಲಿ ಸ್ವಲ್ಪ ಸೊಳ್ಳೆಗಳು ಕೀಟಗಳು ಜಾಸ್ತಿ ಇರುವುದರಿಂದ ಅಲ್ಲಲ್ಲೇ ಬಿಡುದ್ರಿಂದ ಹಾಳೆಗಳು ಪುನಃ ಅಲ್ಲಿ ತೊಂದರೆಗಳಾಗ್ತವೆ. ಹಾಗಾಗಿ ರಾಶಿ ಹಾಕೋದ್ರಿಂದ ಅಲ್ಲಿ ನೀರು ಇಂಗುತ್ತೆ, ಇದು ಆಗುತ್ತೆ, ಮತ್ತೆ ಬಾರಿ ಬೇಗನೆ ಕೊಳೆಯುತ್ತೆ. ಅದನ್ನು ಕಟ್ ಮಾಡ್ಬೇಕಂತಿಲ್ಲ ಅಡಿಕೆ ಅದನ್ನು, ಅಂದ್ರೆ ಒಂದೊಂದು ತೋಟದಲ್ಲಿ 50 ಫೀಟ್ ದೂರದಲ್ಲಿ ಅಥವಾ 25 ಫೀಟ್ ದೂರದಲ್ಲಿ ಒಂದು ರಾಶಿ ಹಾಕಿಬಿಟ್ರೆ ಅಲ್ಲೇ ಕೊಳಿತದೆ, ತದನಂತರದಲ್ಲಿ ಅದನ್ನು ಗೊಬ್ಬರವಾಗಿ ಮಾರ್ಪಾಡು ಮಾಡ್ಕೊಳ್ಬಹುದು. ಇನ್ನೊಂದು ವಿಚಾರ, ಸುಸ್ಥಿರ ಕೃಷಿಯಲ್ಲಿ ಹೇಳುವಂತಹದ್ದು ಮಿಶ್ರ ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿ, ಇದರ ಬಗ್ಗೆ ಹೇಳಿ. ಮಿಶ್ರ ಬೆಳೆ ಯಾವುದು? ತೆಂಗಿನ ತೋಟದಲ್ಲಿ ಅಡಿಕೆ ತೋಟ ಮಾಡುವ ಹಾಗೆ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ತೆಂಗಿನ ತೋಟದಲ್ಲಿ ಕೊಕ್ಕೋ ಮಾಡ್ಕೊಳ್ಬಹುದು, ತೆಂಗಿಗೆ ನಿಮಗೆ ಕಾಳುಮೆಣಸು ಬೆಳೆಗಳನ್ನು ಹಬ್ಬಿಸಿಕೊಳ್ಬಹುದು. ಅಡಿಕೆ ತೋಟದಲ್ಲಿ ಪ್ರತಿ ಸಾಲಿಗೆ ಸಹ ಕಾಳುಮೆಣಸು ಬಳ್ಳಿಯನ್ನು ಹಬ್ಬಿಸುವ ಹಾಗೆ ಇಲ್ಲ. ಅಡಿಕೆ ತೋಟದಲ್ಲಿ ಕೊಕ್ಕೋ ಬೆಳೆಯನ್ನು ಸಹ ಬೆಳಿಬಹುದು, ಮತ್ತೆ ಇವತ್ತು ಅನಾನಸು ಬೆಳೆಗಳನ್ನು ಬೆಳಿಬಹುದು. ಯಾಕೆ ಹೇಳಿದ್ರೆ ಸುಸ್ಥಿರ ಕೃಷಿಯಲ್ಲಿ ಮಿಶ್ರ ಬೆಳೆಗಳನ್ನು ಬೆಳೆದಾಗ ಮಾತ್ರ ನಮಗೆ ಆದಾಯ ಹೆಚ್ಚಾಗುತ್ತೆ. ಯಾಕೆ ಹೇಳಿದ್ರೆ ತೆಂಗಿನ ಗಿಡ ನಾವು ನಾಟಿ ಮಾಡುವಾಗ 27 ಅಡಿ ಅಥವಾ 28 ಅಡಿ ಡಿಸ್ಟೆನ್ಸ್, ಒಂದು ಗಿಡದಿಂದ ಒಂದು ಗಿಡಕ್ಕೆ 27 ಅಥವಾ 28 ಅಡಿ ಡಿಸ್ಟೆನ್ಸ್ ಇರ್ತೇವೆ. ಟಾಲರೇಟ್ಗೆ ಟಾಲ್ಪೇರೇಟ್ಗಳಿಗೆ 25 ಫೀಟ್ ಡಿಸ್ಟೆನ್ಸ್ ಇರ್ತೇವೆ. ಯಾಕೆ ಹೇಳಿದ್ರೆ 10 ಫೀಟ್ ವ್ಯಾಸದಲ್ಲಿ ಮಾತ್ರ ಅವುಗಳ ಬೇರುಗಳು ಇರುವಂತದ್ದು, ಮತ್ತೆ ಬಾಕಿ ಜಾಗದಲ್ಲಿ ಅವುಗಳ ಬೇರುಗಳು ಇರುವುದಿಲ್ಲ. ಅಲ್ಲಿ ಸಾಧಾರಣ ಮಟ್ಟಿಗೆ ಬೇರೆ ಬೆಳೆಗಳನ್ನು ಬೆಳ್ಕೊಳ್ಳುವಂತದ್ದು ನಮಗೆ ಲಾಭದಾಯಕ ಆಗಿರ್ತದೆ, ಮತ್ತೆ ಆರ್ಥಿಕ ದೃಷ್ಟಿಯಿಂದ ಸಹ ಅದು ಒಳ್ಳೇದು. ಅಂದ್ರೆ ವರ್ಷ ಪೂರ್ತಿ ಒಂದಲ್ಲ ಒಂದು ಬೆಳೆಯಿಂದ ಫಸಲು ಬರ್ತಾ ಇರ್ತದೆ ಅಂತ ಹೇಳಿ ಬರ್ತಾ ಇರ್ತದೆ. ಅಲ್ಲ, ನಾವು ಏನ್ ಕೇಳಿದ್ರೆ ಕೇವಲ ಫಸಲು ಬರುವುದು ಮಾತ್ರ ಅಲ್ಲ, ಮಿಶ್ರ ಬೆಳೆಯಿಂದ ಅನೇಕ ಲಾಭಗಳಿದ್ದಾವೆ. ಯಾಕೆಂದ್ರೆ ನಾವು ನೀರಾವರಿ ಮಾಡುವಾಗ ಸಾಗಣೆ ಇದ್ರದ್ದು ನೀರು ಉಳಿತದೆ, ಮತ್ತೆ ಜಾಸ್ತಿ ಬಿಸಿಲು ಮಣ್ಣಿನ ಮೇಲೆ ಬೀಳುವುದಿಲ್ಲ. ಅವಾಗ ಏನಾಗುತ್ತೆ ಕೇಳಿದ್ರೆ, ಒಂದು 4 ದಿನಕ್ಕೆ ನೀರು ಬಿಡುವಂತದ್ದು 1 ವಾರಕ್ಕೆ ನೀರು ಬಿಟ್ಟರೆ ಸಾಕಾಗುತ್ತೆ. ಹಾಗಾಗಿ ಅದು ಲಾಭ ಇದೆ. ಅದರಿಂದ ಮಿಶ್ರ ಬೆಳೆಗಳನ್ನು ಬೆಳ್ಕೊಳ್ಳುವಂತದ್ದು ತುಂಬಾ ಒಳ್ಳೇದು, ಮತ್ತೆ ಕಳೆಯ ನಿಯಂತ್ರಣ ಸಹ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತದೆ ಇದರಿಂದ. ಅಂದ್ರೆ ಈಗ ಸಮರ್ಥವಾಗಿ ಕಳೆಯ ನಿರ್ವಹಣೆ ಅಂದ್ರೆ ಏನು? ಕಳೆಯ ನಿರ್ವಹಣೆ ಅಂತ ಹೇಳಿದ್ರೆ ನಮಗೆ ಬೇಡವಾದ ಕಳೆಗಳು ಅಂತ ಹೇಳಿದ್ರೆ ಗಿಡಗಳು, ಇವುಗಳು ಏನಾಗ್ತವೆ ಹೇಳಿದ್ರೆ ಬಹುವಾರ್ಷಿಕ ಬೆಳೆಗಳಿದ್ದಾವೆ, ಇದ್ರೆ ಗಿಡಗಳಿರ್ತವೆ, ಮತ್ತೆ ಒಂದು 3 ತಿಂಗಳಲ್ಲಿ ಕರಗಿ ಹೋಗುವ ಗಿಡಗಳಿರ್ತವೆ, ಹೀಗೆಲ್ಲ ಇರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ನಾವು ಇಟ್ಟರೆ ತುಂಬಾ ಒಳ್ಳೇದು. ಯಾಕೆ ಹೇಳಿದ್ರೆ ನಮಗೆ ತೋಟದಲ್ಲಿ ಓಡಾಡ್ಲಿಕ್ಕೆ ಅಡಿಕೆ ಹೆಕ್ಲಿಕ್ಕೆ ಕೆಲವೊಂದು ಕೆಲಸಗಳಿಗೆ ಆಗುದಿಲ್ಲ. ಇದು ತೋಟಗಾರಿಕೆ ಬೆಳೆಗಳಲ್ಲಿ ತುಂಬಾ ಒಳ್ಳೇದಾಗತ್ತೆ. ಯಾವತ್ತಿಗೆ 1-1.5 ಫೀಟ್ಗಿಂತ ಜಾಸ್ತಿ ಬಂತು ತಕ್ಷಣ ಅದನ್ನು ಕಟ್ ಮಾಡಿ ಹಾಕುವಂತದ್ದು ತುಂಬಾ ಒಳ್ಳೇದು. ಈಗ ಇನ್ನೆರಡು ವಿಚಾರದ ಬಗ್ಗೆ ನಾವು ಪ್ರಸ್ತಾಪ ಮಾಡಬೇಕು, ಒಂದು ಬಸಿಗಾಲುವೆ, ಮತ್ತೊಂದು ಮಣ್ಣು ಪರೀಕ್ಷೆ. ಹೌದು ಖಂಡಿತ, ಯಾಕೆ ಕೇಳಿದ್ರೆ ಅಡಿಕೆ ತೋಟದಲ್ಲಿ ಬಸಿಗಾಲುವೆ ಅವಶ್ಯಕತೆ ಇದೆ. ಇವತ್ತು ಏನ್ ಮಾಡ್ತಾರೆ ಕೇಳಿದ್ರೆ, ಅಡಿಕೆ ತೋಟದಲ್ಲಿ ನೀರು ನಿಂತದೆ ಅಂತ ಉದ್ದೇಶದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಾಟಿ ಮಾಡುವವರು ಇದ್ದಾರೆ. ಅವರು ಅದು ತಪ್ಪು, ಶುದ್ಧ ತಪ್ಪು. ಅಡಿಕೆ ತೋಟವನ್ನು ನೀರು ನಿಲ್ಲದ ಹಾಗೆ ಮಾಡಿದ ಮೇಲೇನೆ ಗಿಡ ನೆಡಬೇಕು. ಅದು ಜೂನ್ ತಿಂಗಳಲ್ಲಿ ನೆಟ್ಟದ್ನೆ ಒಳ್ಳೇದು. ಯಾಕೆಂದ್ರೆ ಸುತ್ತ ಸಿಪ್ಪೆಜ್ ಏನು ಉಜ ಇದೆ ಅದನ್ನು ಕಂಪ್ಲೀಟ್ ಆಗಿ ಟ್ರೆಂಚ್ ಆಗಿ ಬಿಡಿಸಿಕ್ಕೆ ಸಾಧ್ಯತೆ ಇದ್ರೆ ಮಾತ್ರ ಅಡಿಕೆ ತೋಟ ಮಾಡಬೇಕು. ಇಲ್ಲಿದ್ರೆ ತೊಂದರೆಗಳೇ ಜಾಸ್ತಿ. ಯಾಕೆಂದ್ರೆ ನೀರನ್ನು ಇಳಿಸ್ಲಿಕ್ಕೆ ಆಗುದಿಲ್ಲ, ಹೇಗೆ ಮಾಡುದು? ಅದು ನೀರು ನಿಂತರೆ ಅದ್ರ ಕೊಳೆ ರೋಗ ಎಲ್ಲ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆದ್ರಿಂದ ಬಸಿಗಾಲುವೆಗಳು ಎರಡು ಲೈನಿಗೆ ಒಂದರಂತೆ ಇದ್ರೆ ತುಂಬಾ ಒಳ್ಳೇದು. ನಿಮ್ಮ ಇಳಿಜಾರು ಪ್ರದೇಶ ಆದ್ರೆ, ಈ ಕೆಲವು ಗುಡ್ಡೆಯಲ್ಲಿ ಮಾಡ್ತಾರೆ, ಇಳಿಜಾರು ಪ್ರದೇಶ ಆದ್ರೆ ಬಸಿಗಾಲುವೆ ಅವಶ್ಯಕತೆ ಬರುವುದಿಲ್ಲ. ಯಾವತ್ತಿಗೂ ತೋಟದಲ್ಲಿ 24 ಗಂಟೆಗಿಂತ ನೀರು ಜಾಸ್ತಿ ನಿಲ್ಲುವ ಹಾಗೆ ಇರಬಾರದು. ಅಂತ ಜಾಗ ಇದ್ರೆ ನೀರು ನಿಲ್ಲುವಂತ ಜಾಗವನ್ನು ಮುಚ್ಚಬೇಕು ಅಥವಾ ಪಿಕ್ಕಾಸಿ ಹಾಕಿ ಸ್ಮೂತ್ ಮಾಡ್ತಾ ಇರಬೇಕು. ಹಿಂಗುತ್ತದೆ ನೀರು, ಹಿಂಗುತ್ತದೆ. ಮಣ್ಣು ಪರೀಕ್ಷೆ, ಮಣ್ಣು ಪರೀಕ್ಷೆ ನಾವು ಮಾಡುವಂತದ್ದು ಅವಶ್ಯಕತೆ ಇದೆ. ಆದರೂ ನಾವು ಏನಕ್ಕೆ ಹೇಳಿದೆ ಕೇಳಿದ್ರೆ, ಗೊಬ್ಬರ ಕೊಡು 10 ದಿನ ಮುಂಚಿತವಾಗಿ 3 ಕೆಜಿ ತೆಂಗಿಗೆ, 3 ಕೆಜಿ ಅಡಿಕೆಗೆ, 250 ಗ್ರಾಮ್ ಸುಣ್ಣವನ್ನು ಬಳಸಬೇಕು. ಮಣ್ಣಿನ pH ಲೆವೆಲ್ ನಮಗೆ ವಿಪರೀತ ಮಳೆಯಿಂದ ಅದು ಕಡಿಮೆ ಆಗ್ತದೆ. ಆದ್ರಿಂದ ನಾವು ಸುಣ್ಣವನ್ನು ಬಳಸಿ ಅದನ್ನು ಸಮಾನ ಸ್ಥಿತಿಗೆ ತರ್ತೇವೆ. ಅದನ್ನು ಮಣ್ಣು ಪರೀಕ್ಷೆ ಮಾಡುವಂತದ್ದು ತುಂಬಾ ಒಳ್ಳೇದು. ಯಾಕೆಳಿದ್ರೆ ಎಷ್ಟು ಕಡಿಮೆ ಆಗದಿದ್ದರೆ ನಮಗೆ ತಿಳಿತದೆ, ಮತ್ತೆ ಎಷ್ಟು ಉಪಯೋಗ ಮಾಡಬೇಕಂತ ಹೇಳೋದು ತಿಳಿತದೆ. ಪ್ರತಿ ವರ್ಷ ಆಗದಿದ್ರೆ ಒಂದು 2 ಅಥವಾ 3 ವರ್ಷಕ್ಕೊಮ್ಮೆ ಆದರೂ ಪ್ರತಿಯೊಬ್ಬ ರೈತರು ಮಣ್ಣು ಪರೀಕ್ಷೆ ಮಾಡುವಂಥದ್ದು ಒಳ್ಳೇದು. ಅದರಲ್ಲಿ ಬೆಳೆ ಯಾವ ಬೆಳೆ ಬೆಳೀತಾ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ಅವರು ವಿವರ ಕೊಟ್ಟರೆ ಖಂಡಿತವಾಗಿಯೂ ಇಲಾಖೆಯವರು ಅದನ್ನು ಅವರಿಗೆ ತಲುಪಿಸ್ತಾರೆ. ಅದರಿಂದ ಮಣ್ಣು ಪರೀಕ್ಷೆ ನಮ್ಮ ಹೇಗೆ ರಕ್ತ ಪರೀಕ್ಷೆ ಮಾಡ್ತೇವೋ ಮನುಷ್ಯರಿಗೆ, ಹಾಗೇನೆ ನಮ್ಮ ಕೃಷಿಗಾಗಿ ಮಣ್ಣು ಪರೀಕ್ಷೆ ಅತಿ ಉತ್ತಮ. ಸಾಮಾನ್ಯವಾಗಿ ಈಗ ಹೇಳುವಂತದ್ದು ಹೆಚ್ಚು ಇಳುವರಿ ಬರಬೇಕು ಅಂತ ಒಂದಷ್ಟು ರಾಸಾಯನಿಕ ಗೊಬ್ಬರವನ್ನ ಬಹುಶಃ ಅದಕ್ಕೆ ಒಂದು ಲಿಮಿಟ್ ಅಥವಾ ಒಂದು ಮಿತಿ ಅಂತ ಇಲ್ಲದೆ ಹಾಕುವಂತ ಒಂದು ಅಭಿಪ್ರಾಯ ಕೂಡ ಇದೆ. ಅಡಿಕೆಗೆ 500+ ಇದೆ ಅಂತ ಹೇಳಿ ಹೆಚ್ಚು ಹೆಚ್ಚು ಸಾರಜನಕ ಗೊಬ್ಬರವನ್ನು ಹೆಚ್ಚು ಕೊಡುವಂತಹದ್ದು, ಇಂತಹ ಅಸಮತೋಲನದಿಂದ ಯಾವ ರೀತಿ ಅಪಾಯಗಳು ಎದುರಾಗ್ತವೆ ಅಂತ? ಖಂಡಿತ, ಇವತ್ತು ರಾಸಾಯನಿಕದಿಂದ ಎಷ್ಟು ಅಪಾಯ ಆಗ್ತದೋ ಅಷ್ಟೇ ಸಾವಯವ ಕೃಷಿಯಲ್ಲಿ ಸಹ ಅಪಾಯ ಆಗ್ತದೆ. ಕೆಲವರು ಏನ್ ಕೇಳ್ತಾರೆ ಕೇಳಿದ್ರೆ, ನೀವು ಹೇಳಿದಾಗ ದರ ಜಾಸ್ತಿ ಇದೆ ಅಲ್ಲ, ಸ್ವಲ್ಪ ದುಪ್ಪಟ್ಟು ಹಾಕಿಕ್ಕೆ ಹೋಗ್ತಾರೆ. ನಾವು ಒಂದು 3-4 ಕೆಜಿ ಏನು ಹೇಳ್ತೇವೆ ಹಾಕಿ ಕೇಳ್ತೇವೆ, ಅದನ್ನು 6-7 ಕೆಜಿ ಹಾಕ್ತಾರೆ. ಉಂಟು ಅಂತ ಜಾಸ್ತಿ ಹಾಕಿದಾಗ ಏನಾಗುತ್ತೆ ಕೇಳಿದ್ರೆ, ಸಾರಜನಕದ ಅಂಶ ಜಾಸ್ತಿ ಆದಾಗ ಗರಿಗಳು ಜಾಸ್ತಿ ಹೋಗ್ತವೆ, ಇದರಿಂದ ಇಳುವರಿ ಕುಂಠಿತ ಆಗ್ತದೆ. ಯಾಕೆ ಕೇಳಿದ್ರೆ ಲಿಮಿಟೆಡ್ ಇರ್ಬೇಕು, ಯಾವುದು ಆಹಾರವನ್ನು ಲಿಮಿಟೆಡ್ ಕೊಡಬೇಕು. ನನ್ನ ಭಾಷೆಯಲ್ಲಿ ನಾನು ಹೇಳುದು ಏನು ಕೇಳಿದ್ರೆ, ಕಡಿಮೆ ಪ್ರಮಾಣದಲ್ಲಿ ವರ್ಷಕ್ಕೆ ಅತಿ ಹೆಚ್ಚು ಬಾರಿ ಕೊಡಿ ಅಂತ. ಅಡಿಕೆಗೆ ನಾವು ಏನ್ ಮಾಡ್ತೇವೆ ಕೇಳಿದ್ರೆ, ಪ್ರತಿ 2 ತಿಂಗಳಿಗೊಮ್ಮೆ 3-3 ಕೆಜಿ ಗೊಬ್ಬರವನ್ನು ಕೊಡ್ತೇವೆ. ಯಾಕೆ ಹೇಳಿದ್ರೆ ಇದು ಕಡಿಮೆ ಪ್ರಮಾಣದಲ್ಲಿ ಜಾಸ್ತಿ ಬಾರಿ ಕೊಟ್ಟಾಗ ಗೊಬ್ಬರನು ಸಂಪೂರ್ಣ ಉಪಯೋಗ ಆಗ್ತದೆ, ಗಿಡನು ಸದೃಢವಾಗಿ ಬೆಳೀತದೆ, ಇಳುವರಿಯನ್ನು ಒಳ್ಳೇದು ಬರ್ತದೆ. ಹೌದೌದು. ಹಾಗಾಗಿ ತೆಂಗಿಗೂ ಹಾಗೇನೆ, ವರ್ಷಕ್ಕೆ 4 ಬಾರಿ ಹಾಕುದು ಒಳ್ಳೇದು, ಅನುಕೂಲ ಇಲ್ಲದಿದ್ರೆ ವರ್ಷಕ್ಕೆ 2 ಬಾರಿ ಖಂಡಿತ ಹಾಕ್ಬೇಕು, ಅಥವಾ 3 ಬಾರಿ ಹಾಕಿದ್ರೆ ಉತ್ತಮ, 4 ಬಾರಿ ಹಾಕಿದ್ರೆ ಅತಿ ಉತ್ತಮ. ಹಾಗೆ ಅಡಿಕೆಗೆ ಕನಿಷ್ಠ 4 ಬಾರಿ ಆದ್ರೆ ಹಾಕಬೇಕು, 6 ಬಾರಿ ಹಾಕಿದ್ರೆ ತುಂಬಾ ಉತ್ತಮ, 2 ತಿಂಗಳಿಗೊಮ್ಮೆ ಹಾಕಿದ್ರೆ. ಬಾಳೆ ಹಾಗೇನೆ, 2 ತಿಂಗಳಿಗೊಮ್ಮೆ ಗೊಬ್ಬರ ಹಾಕಿದ್ರೆ ತುಂಬಾ ಉತ್ತಮ, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಜಾಸ್ತಿ ಬಾರಿ ಉಪಯೋಗ ತುಂಬಾ ಒಳ್ಳೇದು, ಅತಿಯಾದ ನೀರು ಕೊಡುವುದು ಸಲ್ಲದು. ಸ್ವಲ್ಪ ನೀರಾವರಿ ಬಗ್ಗೆ ಹೇಳಿ, ಈಗ ಸರಿಯಾದಂತಹ ಒಂದು ನೀರಾವರಿ ವಿಧಾನ ಮತ್ತು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ. ಹೌದು, ಈಗ ಏನ್ ಕೇಳಿದ್ರೆ ಮಣ್ಣಿನ ಒಂದು ಗುಣಮಟ್ಟವರದ ಆಧರಿಸಿ ನಾವು ನೀರಾವರಿ ಮಾಡುವಂತದ್ದು. ಏನ್ ಕೇಳಿದ್ರೆ ಆ ನೀರು ಹಿಂಡುವಾಗ ಜಾಸ್ತಿ, ಈಗ ನೀರಾವರಿ ಗೊತ್ತಾಗುತ್ತೆ ನಿಮಗೆ ಎಲ್ಲ ತೋಟಗಾರಿಕಾ ಬೆಳೆಗಳಲ್ಲಿ ಹೇಗೆ ಗೊತ್ತಾಗುತ್ತೆ ಕೇಳಿದ್ರೆ, ತೆಂಗಿನ ಗರಿಗಳು ಬಾಡ್ಲಿಕ್ಕೆ ಶುರುವಾಗ್ತವೆ, ಅಡಿಕೆ ಗರಿಗಳು ಸಾಧಾರಣ ಬಾಡ್ತವೆ. ಅದಕ್ಕೆ ನಮ್ಮ ಊರಿನಲ್ಲಿ ಅಂದ್ರೆ ಲೆಟ್ರೆಡ್ ಸಾಯಿಲ್ ಕಲ್ಲು ಮಿಶ್ರಿತ ಮಣ್ಣು, ಆದ್ರಿಂದ ನಮ್ಮ ಭೂಮಿಯಲ್ಲಿ 5-6 ದಿನಕ್ಕೊಮ್ಮೆ ಕನಿಷ್ಠ 3-4 ಗಂಟೆ ಸ್ಪ್ರಿಂಕ್ಲರ್ ಸಾಕಾಗ್ತದೆ. ಸ್ಪ್ರಿಂಕ್ಲರ್ ಹರಿ ಯಾವುದು ನಮ್ದು ಇದು ಬಿಡುದಾದ್ರೆ ಹನಿ ನೀರಾವರಿ ಬಿಡುದಾದ್ರೆ, ತುಂತುರು ನೀರು ಡ್ರಿಪ್ ಇರಿಗೇಷನ್ ಆದ್ರೆ 6-8 ಗಂಟೆ ಅಥವಾ 9 ಗಂಟೆವರೆಗೆ ಬಿಡಬಹುದು. ಅದು ಸ್ವಲ್ಪ ಡ್ರಾಪ್ ಡ್ರಾಪ್ ಹೋಗ್ತಾ ಇರ್ತದಲ್ಲ, ಅದು ಮಣ್ಣಿನ ಗುಣಮಟ್ಟ ಕೊಡುವಂತದ್ದು ತುಂಬಾ ಒಳ್ಳೇದು. ಆದಷ್ಟು ತೋಟ ಮಲ್ಚಿಂಗ್ ಮಾಡಬೇಕು ಬೇಸಿಗೆಯಲ್ಲಿ, ಅಂದ್ರೆ ಕಳೆ ಬಂದ್ರೆ ಹೌದು ಕೊಚ್ಚಿ ಹಾಕಬೇಕು, ಅದನ್ನು ಬುಡದಲ್ಲಿ ಸ್ವಲ್ಪ ಗೊಬ್ಬರ ಹಾಕಿದ್ಮೇಲೆ ಮಲ್ಚಿಂಗ್ ಮಾಡದೇ ಇದ್ರೆ, ಗೊಬ್ಬರ ಹಾಕಿ ಹಾಕದೇ ಮಲ್ಚಿಂಗ್ ಮಾಡದೇ ಇದ್ರೆ ಬೇಗನೆ ನೀರು ಆವಿ ಆಗುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ನೀರಿನ ಆವಿಯಾಗುವ ಪ್ರಮಾಣವನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ನೀರಾವರಿ 1 ವಾರ ನಂತರನೂ ಮಾಡಬಹುದು, ಪ್ರತಿ 1 ವಾರಕ್ಕೊಮ್ಮೆ ಮಾಡಬಹುದು, ಹೀಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ಎಷ್ಟೋ ಸರಿ ರೈತರು ಹೇಳುವಂತದ್ದು ಏನು ಅಂದ್ರೆ, ತೋಟ ಪೂರ್ತಿ ಒಂದಲ್ಲ ಒಂದು ಗಿಡಗಳನ್ನ ಹಾಕಿರ್ತೀವಿ, ಬೇರೆ ಬೇರೆ ಗಿಡಗಳೆಲ್ಲ ಸೇರ್ಕೊಂಡಿರ್ತವೆ ಅಂತ ಹೇಳಿ, ಗಾಳಿ ಬೆಳಕು ಸರಿಯಾದ ವ್ಯವಸ್ಥೆ ಸಿಗುವುದಿಲ್ಲ ಅಂತ ಹೇಳಿ, ಇದರಿಂದಾಗಿ ಏನೇನು ತೊಂದರೆಗಳಾಗ್ತವೆ? ಖಂಡಿತ, ಏನ್ ಕೇಳಿದ್ರೆ ನೀವು ಇದು ಒಳ್ಳೆ ಪ್ರಶ್ನೆ. ಯಾಕೆ ಕೇಳಿದ್ರೆ, ಒಂದು ಯಾರಿಗಾದ್ರೂ ಅಷ್ಟೇ ನಿಗದಿತ ಸ್ಥಳಾವಕಾಶ ಬೇಕು. ಈಗ ತೆಂಗಿನ ಮಧ್ಯೆ ಜಾಗ ಉಂಟಂತ ಹೇಳಿ ಅಲ್ಲಿ ಒಂದು ಗಿಡ ಅಥವಾ ಅಡಿಕೆ ಹಾಕಿದ್ರು, ಅಲ್ಲಿ ಒಂದು ಬಾಳೆ ಹಾಕಿದ್ರು, ಅಲ್ಲಿ ಒಂದು ಅನಾನಸ್ ಹಾಕಿದ್ರು, ಏನೇನು ತರಕಾರಿ ಯಾವ್ದೆಲ್ಲ ಹಾಕಿದ್ರು, ಕಡೆಗೆ ಅದ್ರಲ್ಲಿ ಯಾವುದು ಆಗುದಿಲ್ಲ. ಯಾಕಂದ್ರೆ ಬಿಸಿಲು ಬೇಕೇ ಬೇಕು ಎಲ್ಲ ಬೆಳೆಗಳಿಗೂ, ಅಡಿಕೆಯಿಂದ ಹಿಡಿದು ತೆಂಗು ಹಿಡಿದು ಎಲ್ಲ ಬೆಳೆಗಳಿಗೂ ಬಿಸಿಲು ಅಂತ ಹೇಳುವಂಥದ್ದು ಬೇಕೇ ಬೇಕು. ಬಿಸಿಲು ಇದ್ರೆ ಮಾತ್ರ ಇಳುವರಿ ಬರ್ತದೆ. ನಮ್ಗೆ ದೃಷ್ಟಿ ಸಂಶ್ಲೇಷಣಾ ಕ್ರಿಯೆ ನಾವು ಪಾಠದಲ್ಲಿ ಓದಿದ್ದೇವಲ್ಲ, ಅದು ಸಮೇತ ಗಿಡಗಳಲ್ಲಿ ಸಮರ್ಪಕವಾದ್ರೆ ಮಾತ್ರ ಇಳುವರಿ ಬರ್ತದೆ. ಹಾಗಾಗಿ ಹಿತಮಿತವಾಗಿ ಮಾಡ್ಬೇಕಾಗ್ತದೆ. ಅದು ಬಿಟ್ಟು ತುಂಬಾ ಗಿಡಗಳನ್ನು ಸೇರಿಸುವಂತದ್ದು ತೋಟದಲ್ಲಿ ಸಲ್ಲದು. ಯಾಕೆ ಕೇಳಿದ್ರೆ ವಿಪರೀತ ಹಾಕುವುದರಿಂದ ಖಂಡಿತ ಯಾವುದ್ರಲ್ಲಿ ಇಳುವರಿ ಬರುವುದಿಲ್ಲ. ಅಡಿಕೆ ತೋಟದ ಮಧ್ಯಕ್ಕೆ ಎಲ್ಲರೂ ತೆಂಗಿನ ತೋಟದ ಮಧ್ಯೆ ಅಡಿಕೆ ತೋಟ ಹಾಕ್ತಾರೆ, ಅವಾಗ ಏನಾಗುತ್ತೆ ಕೇಳಿದ್ರೆ ಶುರುವಿಗೆ ತೆಂಗಿನಕಾಯಿ ಆಗ್ತದೆ, ಅಡಿಕೆ ಮರ ತೆಂಗಿನ ಮರಕ್ಕಿಂತ ಉದ್ದ ಹೋದ ಕೂಡಲೇ ತೆಂಗಿನಕಾಯಿ ಆಗುವುದಿಲ್ಲ. ಈ ಸಮಸ್ಯೆಗಳೆಲ್ಲ ನಾವು ಅನುಭವಿಸುತ್ತೇವೆ. ಅದಕ್ಕೋಸ್ಕರ ಹೇಳುವಂತಹದ್ದು, ತೆಂಗಿನ ತೋಟದಲ್ಲಿ ಈಗ ಕ್ಯಾಮಣಿಸ್ ಬಾಳೆನೂ ಆಗ್ಬೋದು, ಮೈಸೂರು ಬಾಳೆ ಆಗ್ಬೋದು, ಅದೇ ಪುಟ್ಟು ಬಾಳೆ ರಸ ಬಾಳೆ ಆಕ್ಸಿಜನ್ ಆಗಿ ಬರುವುದಿಲ್ಲ. ಅದರಿಂದ ಹಿತಮಿತವಾಗಿ ನಾವು ಖಂಡಿತ ಅಂತರ್ ಬೆಳೆಯನ್ನು ಬೆಳೆದ್ರೆ ಮಾತ್ರ ಆಗತ್ತೆ, ಬಿಟ್ರೆ ಯಾವತ್ತಿಗೂ ಹೆಚ್ಚಳವಾದಂತ ಒಂದು ಪ್ರಮಾಣದಲ್ಲಿ ನಾವು ಬಳಸಿದ್ರೆ ಖಂಡಿತ ಆಗುದಿಲ್ಲ. ಕೆಲವರು ತೆಂಗಿನ ತೋಟದಲ್ಲಿ ಮಾವಿನನ್ನು ಸಮೇತ ಬೆಳೀತಾ ಇದ್ದಾರೆ, ಆದ್ರೆ ಬೆಳಿಬಹುದು. ಆದ್ರೆ ಏನ್ ಕೇಳಿದ್ರೆ, ಒಂದೊಂದು ಗಿಡವನ್ನು 4 ಗಿಡಗಳ ಮಧ್ಯೆ ಒಂದು ಗಿಡ ಹಾಕಿ ಅದನ್ನು ಪ್ರೂನಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದು ಇಳುವರಿ ಆದ ಮೇಲೆ ಕಟಿಂಗ್ ಮಾಡ್ಬೇಕು, ಅದನ್ನು ಪ್ರೂನಿಂಗ್ ಸೋ ಅಂತ ಬರ್ತದೆ, ಅದ್ರಲ್ಲಿ ಕಟ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇಳುವರಿ ಬರ್ತದೆ. ಯಾವತ್ತಿಗೆ ಸರಿಯಾಗಿ ಬಿಸಿಲು ಬೀಳ್ತದೆ ಆ ಪ್ರದೇಶಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇಳುವರಿ ಬರಬಹುದು ಅಷ್ಟೇ. ಇನ್ನೊಂದು ಕೃಷಿಗೆ ಪೂರಕವಾಗಿರುವಂತಹದ್ದು ಜೇನು ಕೃಷಿ, ಇದನ್ನ ಹೇಗೆ ಅಳವಡಿಸಿಕೊಳ್ಬೇಕು? ಈಗ ಜೇನು ಕೃಷಿ ಅಂತ ಹೇಳುವಂತಹದ್ದು ಪರಾಗಸ್ಪರ್ಶ ಕ್ರಿಯೆ. ಈಗ ಜೇನು ಕೃಷಿ ನಾವು ಏನು ಕೇಳಿದ್ರೆ ಪರಾಗಸ್ಪರ್ಶ ಕ್ರಿಯೆಗಾಗಿ ಮಾಡೋದು, ಜೇನು ತುಪ್ಪ ತಿನ್ನಲಿಕ್ಕೆ ಮಾಡೋದಲ್ಲ. ಇದು ಏನು ಕೇಳಿದ್ರೆ ಪರಾಗಸ್ಪರ್ಶ, ಅದು ಭತ್ತದಲ್ಲಿ 25% ಇರ್ಬೋದು, ತೆಂಗಿನಕಾಯಿಯಲ್ಲಿ ಸಹ 25% ಇರ್ಬೋದು, ಎಲ್ಲದರಲ್ಲೂ ಏನ್ ಕೇಳಿದ್ರೆ ಪರಾಗಸ್ಪರ್ಶ, ನೊಣ ಮತ್ತು ಸುಳ್ಳಿಗಳಿಂದನೂ ಆಗುತ್ತೆ, ಆದ್ರೆ ಜೇನು ನೊಣಗಳು ಪರ್ಫೆಕ್ಟ್ ಆಗಿ ಮಾಡ್ತವೆ. ಏನು ಕೇಳಿದ್ರೆ ತರಕಾರಿನೂ ಆಗ್ಬೋದು, ಒಂದು ಅಥವಾ 2 ಕುಟುಂಬ, ಒಂದು 5 ಎಕರೆ ಜಮೀನು ಇದೆ, ಒಂದು ಅಥವಾ 2 ಕುಟುಂಬವನ್ನು ಬಾಕ್ಸ್ ಅಲ್ಲಿ ಹಾಕಿ ನಾವು ಇವತ್ತು ಏನು ಸಾಕಾಣಿಕೆ ಮಾಡಿದ್ರೆ ಖಂಡಿತವಾಗಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಜೇನುತುಪ್ಪನ ಸಿಗುತ್ತೆ. ಇದರ ಒಟ್ಟಿಗೆ ಪರಾಗಸ್ಪರ್ಶ ಕ್ರಿಯೆನೂ ಒಳ್ಳೇದಾಗುತ್ತೆ, ಇಳುವರಿನೂ ಹೆಚ್ಚಾಗುತ್ತೆ. ಹಾಗಾಗಿ ರೈತರು ಇದನ್ನು ಅಳವಡಿಸಿಕೊಳ್ಳುವಂತಹದ್ದು ತುಂಬಾ ಒಳ್ಳೇದು. ಇದಕ್ಕೆ ಒಂದು ಸಮಸ್ಯೆ ಇದೆ, ಮಳೆಗಾಲದಲ್ಲಿ ಏನ್ ಕೇಳಿದ್ರೆ ಕಂಚಿಕಾರ ಅಂತ ಹೇಳುವಂಥದ್ದು ಕೆಂಪು ದುಂಬಿಗಳು ಇದನ್ನು ಸ್ವಲ್ಪ ಹಿಡಿದು ತಿನ್ನುವಂತ ಸಾಧ್ಯತೆ ಇರ್ತದೆ. ಅವಾಗ ಮುಳ್ಳಿನ ಗಿಡಗಳು ಅಥವಾ ಸಣ್ಣ ರಂಧ್ರದ ಏನು ನೆಟ್ಟನ್ನು ಹಾಕಿಕೊಂಡ ಸ್ವಲ್ಪ ದೂರದಲ್ಲಿ, ಅವಾಗ ಆ ಸಮಸ್ಯೆಯಿಂದ ಇತ್ಯರ್ಥ ಮಾಡಬಹುದು, ಆ ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಆಮೇಲೆ ಈಗ ಕೊಯ್ಲು ಮಾಡುವಂತಹದ್ದು, ಬಹುಶಃ ಎಲ್ಲ ಬೆಳೆಗಳಲ್ಲಿಯೂ ಕೂಡ ಕೊಯ್ಲು ಮಾಡುವ ಸರಿಯಾದಂತಹ ಒಂದು ಹಂತ, ಈಗ ಅಡಿಕೆ ಎಲ್ಲ ಆದ್ರೆ ಇಂಥ ಹಂತದಲ್ಲೇ ಕೊಯ್ಲು ಮಾಡಬೇಕು ಅಂತ ಇರ್ತದೆ, ತೆಂಗಿನಕಾಯಿ ಇಲ್ಲಿ ಆದ್ರೂ ಕೂಡ ಅಷ್ಟೇ, ಬಿದ್ದ ಮೇಲೆ ಹೆಕ್ಕುವಂತಹದ್ದಕ್ಕೂ ಕೊಯ್ಲು ಮಾಡುವುದಕ್ಕೂ ಏನು ವ್ಯತ್ಯಾಸ? ಈಗ ಏನ್ ಕೇಳಿದ್ರೆ, ಎಲ್ಲಕ್ಕೂ ನಾವು ಅಡಿಕೆಯಲ್ಲಿ ಮುಖ್ಯವಾಗಿ ಅಡಿಕೆಯಲ್ಲಿ ಏನ್ ಕೇಳಿದ್ರೆ ಸರಿಯಾಗಿ ಕೊಯ್ಲು ಮಾಡಬೇಕಾಗ್ತದೆ. ಕೆಲವರು ಗಿಡಕ್ಕೆಲ್ಲ ಡ್ಯಾಮೇಜ್ ಮಾಡ್ತಾರೆ, ಗಿಡಕ್ಕೆ ಹಾಗೆ ಕೇಳಿದ್ರೆ ಅದು ಗೊನೆ ಕೊಯ್ಯುವಾಗ ಅದಕ್ಕೆ ಆ ಗಿಡಕ್ಕೆ ಸಮಸ್ಯೆ ಆಗ್ತದೆ, ಒಂದು ಸಲ ಅದರ ಸಿಪ್ಪೆ ಎದ್ದು ಹೋದ್ರೆ ಅದು ಅಡಿಕೆ ಗಿಡ ಮತ್ತೆ ಪ್ರಮಾಣದಲ್ಲಿ ಸಾಯಲಿಕ್ಕೆ ಶುರುವಾಗುತ್ತೆ, ಬೇಗ ರೋಗಗಳು ಅಟ್ಯಾಕ್ ಆಗುವಂತ ಸಾಧ್ಯತೆ ಇರ್ತದೆ. ಅದರಿಂದ ಸರಿಯಾಗಿ ಹಣ್ಣಾದ ಮೇಲೆ ಕೊಯ್ಯುವಂಥದ್ದು ಒಳ್ಳೆಯದು. ಅದು ಬಿದ್ದ ಮೇಲೆ ಏನಾಗ್ತದೆ ಕೇಳಿದ್ರೆ ಬಾವಲಿಗಳು ಇದನ್ನೆಲ್ಲ ಕೊಂಡೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದರಿಂದ ಸರಿಯಾದ ರೀತಿಯಲ್ಲಿ ಕೊಯ್ಲು ಮಾಡುವಂಥದ್ದು ಒಳ್ಳೆಯದು. ತೆಂಗಿನಕಾಯಿಯನ್ನು ಮಾತ್ರ ಬಿತ್ತು ಹೆಕ್ಕಿದ್ರೂ ಅಡ್ಡಿಲ್ಲ, ಏನಾಗುವುದಿಲ್ಲ. ಆದರೆ ಕಟಾವು ಮಾಡಿದರೆ ಇಳುವರಿ ಜಾಸ್ತಿ. ಅದು ತೆಂಗಿನಕಾಯಿ ಕೊಯ್ಯುವುದಕ್ಕಿಂತ ಸಹ ನಾವು ಬೊಂಡ ಕೊಯ್ದು ಮಾರಿದರೆ ಯಾವುದೇ ಮರದಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಇಳುವರಿ ತೆಂಗಿನ ಮರದಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರೆ ಅದರ ಶಿಯಾಳ ಬೊಂಡ ಅಂದ್ರೆ ಏನು ಕೊಯ್ದು ಮಾರಿದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ಅದರಲ್ಲಿ ಇಳುವರಿ ಇಂಪ್ರೂವ್ ಆಗ್ತದೆ, ಅಂದ್ರೆ ಇಳುವರಿ ಹೆಚ್ಚಳವಾಗ್ತದೆ. ಆದಷ್ಟು ಪ್ರಮಾಣದಲ್ಲಿ ನಾವು ಗೊನೆ ಸಮೇತ ಕೊಯ್ದ್ರೆ ಒಳ್ಳೇದು. ಏನ್ ಕಾಯಿ ಕೀಳುವಾಗ ಗೊನೆ ಬಿಟ್ಟು ಕಾಯನ್ನು ಮಾತ್ರ ಕೇಳ್ತಾರಲ್ಲ, ಗೊನೆ ಸಮೇತ ತೆಗೆದ್ರೆ ಇಳುವರಿ ಏನು ಕೇಳಿದ್ರೆ 150 ಕಾಯಿ ಹಿಡಿಯುವಲ್ಲಿಗೆ 200 ಕಾಯಿ ಆದ್ರೂ ಹಿಡ್ಲಿಕ್ಕೆ ಸಾಧ್ಯತೆ ಉಂಟು. ಖಂಡಿತ ಅದು ಒಳ್ಳೇದು, ಗೊನೆ ಸಮೇತ ತೆಗೆಯುವಂತದ್ದು ತುಂಬಾ ಒಳ್ಳೇದು. ಅದು ಯಾಕೆ ಕೇಳಿದ್ರೆ ನುರಿತವರು ಮಾತ್ರ ತೆಂಗಿನ ಮರ ಹತ್ತೋದು, ಅದಕ್ಕೆ ಮರ ಹತ್ತೋದು. ಹಾಗಾಗಿ ನುರಿತ ಕೃಷಿಕರ ಒಂದು ಕೃಷಿ ಕೂಲಿ ಕಾರ್ಮಿಕರ ಒಂದು ಕೊರತೆ ಇದೆ. ಹಾಗಾಗಿ ಅವರಿಗೆ ಅಡ್ವೈಸ್ ಮಾಡಿದ್ರೆ ನೀವು ಗೊನೆ ಸಮೇತ ಕರೆದು ಹಾಕಿ ಅಂತ ಕೇಳಿದ್ರೆ ಖಂಡಿತ ಇಳುವರಿ ಜಾಸ್ತಿ ಆಗ್ತದೆ. ಮತ್ತೊಂದು ರೋಗದ ಬಾಧೆನು ಏನಾದ್ರೂ ಇದ್ರೆ, ನುಸಿ ರೋಗ ಇಂಥದ್ದೇನಾದ್ರೂ ಇದ್ರೆ ಸಹ ಗೊನೆ ಸಮೇತ ಕೆಳಗೆ ಇಳಿಕ್ಕೆ ಸಾಧ್ಯತೆ ಇರ್ತದೆ, ಇದರಿಂದ ಅದು ಸಮೇತ ಕಡಿಮೆ ಆಗುತ್ತೆ. ಈಗ ಸಾವಯವ ರೀತಿಯಲ್ಲಿ ಈ ಕೀಟ ಮತ್ತು ರೋಗಗಳ ಒಂದು ನಿರ್ವಹಣೆ ಹೇಗೆ ಸಾಧ್ಯ? ಹೌದು, ಇವತ್ತು ಏನ್ ಕೇಳಿದ್ರೆ ಕೀಟ ಮತ್ತೆ ರೋಗ ಬಂದಾವಾಗ ನಾವು ಹತೋಟಿ ಮಾಡೋದು ಏನು ಅಂತ ಕೇಳುವಂತಹದ್ದು. ಕೆಲವೊಂದು ಕೀಟಗಳಿಗೆ ನಾವು ಸಂಜೆ ಹೊತ್ತು ನಮ್ಮ ತೋಟದಲ್ಲಿ ಸ್ವಲ್ಪ ಯಾವ ತೆಂಗಿನ ಸಿಪ್ಪೆ ಅಥವಾ ಅಡಿಕೆ ಸಿಪ್ಪೆಯನ್ನು ಹಾಕಿಕೊಂಡು ಹೊಗೆ ಹಾಕಿದ್ರೆ ಕೀಟಗಳು ತೋಟದಿಂದ ಹೊರಗೆ ಹೋಗ್ತವೆ. ಏನಕ್ಕೆ ಬೇಡ, ಜಾಸ್ತಿ ಕೀಟಗಳು ಬರುವಾಗ ಮಳೆ ಕಡಿಮೆ ಇದ್ದಾವಾಗ, ಮಳೆಗಾಲದಲ್ಲೇ ಹೋದ್ರೆ ಮಳೆ ಕಡಿಮೆ ಇದ್ದಾವಾಗ ಸ್ವಲ್ಪ ಹೊಗೆ ಹಾಕಿಕೊಂಡ್ರೆ ಅವು ಹೊರಗಡೆ ಹೋಗ್ತವೆ. ಇನ್ನು ಜಾಸ್ತಿ ಏನಾದ್ರೂ ನಮ್ಗೆ ಆಯ್ತು ಕೀಟಗಳನ್ನು ಹತೋಟೇ ಮಾಡ್ಬೇಕು ಅಂತ ಹೇಳಿದ್ರೆ, ಯಾಕೆ ಹೇಳಿದ್ರೆ ಕೆಲವೊಂದು ಬೆಳೆಗಳಲ್ಲಿ ಹತೋಟಿ ಮಾಡುವಂತದ್ದು ಸಾಧ್ಯತೆ ಇಲ್ಲ. ಹಾಗಾಗಿ ಹೂವಿನ ಬೆಳೆ ತರಕಾರಿ ಬೆಳೆಗಳೆಲ್ಲ ಮಾಡ್ಕೊಳ್ಳಿಕ್ ಆಗ್ತದೆ. ಹಳದಿ ನಮ್ಗೆ ಚೆಂಡು ಹೂವು ಬರ್ತದೆ, ಇದನ್ನು ಗಿಡದ ಹಾಕಿಕೊಂಡ್ರೆ ಇದರಿಂದ ಸಹ ಸ್ವಲ್ಪ ಅವಾಯ್ಡ್ ಆಗ್ತದೆ. ಇನ್ನೊಂದು ಏನು ಕೇಳಿದ್ರೆ ಅಂಟು ಹಾಳೆಗಳು ಬಂದಿದ್ದಾವೆ ಇವತ್ತು ಮಾರ್ಕೆಟ್ನಲ್ಲಿ. ಅದಕ್ಕೆ ಏನ್ ಕೇಳಿದ್ರೆ ಈ ಕೀಟಗಳು ಹೋಗಿ ಅಂಟಿಕೊಳ್ತವೆ, ಹೆಚ್ಚು ಸಮಸ್ಯೆ ಇರ್ತವೆ. ಅದು ಅಂಟಿಕೊಂಡ್ರೆ ಏನಾಗುತ್ತೆ ಕೇಳಿದ್ರೆ ಮತ್ತೆ ಅದು ಹೊರಗಡೆ ಬರುವಂತ ಸಾಧ್ಯತೆ ಇಲ್ಲ. ಇನ್ನೂ ಒಂದು ಇವತ್ತು ಸೋಲಾರ್ ಲ್ಯಾಂಪ್ಸ್ ನಲ್ಲಿ ಅದರಲ್ಲಿ ಹಿಡಿಯುವಂತ ಒಂದು ಸಿಸ್ಟಮ್ ಬಂದಿದೆ, ಒಂದು ಮೋಹಕ ಬಲೆಗಳು. ಇದನ್ನು ಸಹ ಉಪಯೋಗ ಮಾಡುವಂತದ್ದು ಆದಷ್ಟು ಪ್ರಮಾಣದಲ್ಲಿ ಒಳ್ಳೇದು. ಕೀಟನಾಶಕದ ಉಪಯೋಗ ಆದಷ್ಟು ಕಡಿಮೆ ಮಾಡಿದ್ರೆ ಖಂಡಿತ ಬೆಳೆಯಿಂದ ನಾವು ಹೊರ ಬರ್ಲಿಕ್ಕಾಗ್ತದೆ. ಇನ್ನೊಂದು ಅಡಿಕೆಗೆ ಇವತ್ತು ಬೋಡೋ ದ್ರಾವಣ ಮಾತ್ರ ಬಂದಿದೆ ಬಿಟ್ರೆ ಯಾವುದೇ ಬೇರೆ ರೋಗ ನಾಶಕಗಳು ಆಗುವುದಿಲ್ಲ. ನಾವು ಹುಳಿ ಮಜ್ಜಿಗೆಯನ್ನು ಸಿಂಪರಣೆ ಮಾಡಿದ್ರೆ ಸರ್ಚರಿಗೆಲ್ಲ ಆಗುತ್ತೆ. ಕೇವಲ ಏನ್ ಕೇಳಿದ್ರೆ ಹುಳಿ ಮಜ್ಜಿಗೆಯನ್ನು 1 ಲೀಟರ್ ಅನ್ನು ಒಂದು ತಾಮ್ರದ ಪಾತ್ರೆಯಲ್ಲಿ ಹಾಕಿಟ್ಟು 15-20 ದಿನ ಸರಿಯಾದ ರೀತಿಯಲ್ಲಿ ಅದು ಹುಳಿ ಬಂದಾದ್ದೆ ಆದ್ರೆ ಅದನ್ನು 10 ಲೀಟರ್ ಮಿಕ್ಸ್ ಮಾಡಿದ ಆದ್ರೆ ತರಕಾರಿಗಳಿಗೆ ಮೇಲೆ ಸ್ಪ್ರೇ ಮಾಡಿದ್ರೆ ಯಾವುದೇ ರೋಗಗಳು ಬರುವುದಿಲ್ಲ. ಅಂದ್ರೆ ಪ್ರಾರಂಭಿಕ ಹಂತದಿಂದನೇ ಮಾಡಬೇಕು. ಗಿಡ ಸಮರ್ಪಕವಾಗಿ ಬೆಳವಣಿಗೆ ಆಗಿ ಒಂದು 15-20 ದಿನ ಆದ ಮೇಲೆ ವಾರಕ್ಕೆ 1 ವರ್ಷ ಅದನ್ನು ಸ್ಪ್ರೇ ಮಾಡಿದ್ರೆ ತುಂಬಾ ಒಳ್ಳೇದು. ಇದರಿಂದ ಹತೋಟಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಕೃಷಿ ಉತ್ಪನ್ನಗಳ ಒಂದು ಸಂಗ್ರಹಣೆ ಮಾಡುವಂತಹದ್ದು, ವಿಂಗಡಣೆ ಮಾಡುವಂತಹದ್ದು, ಅಥವಾ ನಂತರ ಮಾರುಕಟ್ಟೆ ಮಾಡುವಂತಹದ್ದು ಒಳ್ಳೆಯ ಧಾರಣೆ ಸಿಗಬೇಕಿದ್ರೆ ಹೇಗೆ ಅಂತ? ಈಗ ಏನ್ ಕೇಳಿದ್ರೆ ಕೃಷಿಕರು ಇವತ್ತು ಕೃಷಿ ಮಾಡುವತ್ತ ಮಾತ್ರ ಒಲವು ತೋರಿಸ್ತಾರೆ ಬಿಟ್ರೆ ಕೃಷಿ ವಸ್ತು ಏನು ನಮ್ಮ ಹತ್ರ ಸಂಗ್ರಹವಾಗ್ತದೆ, ಇದನ್ನು ಸಂಗ್ರಹಣಕಾರ ಅಂತ ಹೇಳಿದ್ರೆ ನಾವು ಏನು ಅದರ ಕೊಠಡಿ ಇರ್ತದೆ ಅದನ್ನು ದಾಸ್ತಾನು ಕೊಠಡಿ ಸರಿಯಾದ ರೀತಿಯಲ್ಲಿ ನಿರ್ಮಿಸಿರುವುದಿಲ್ಲ. ಇವತ್ತು ಅಡಿಕೆ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಎಲ್ಲವೂ ರೀತಿಯನ್ನು ಮಾಡುವಾಗ ನಾವು ಎಷ್ಟು ಕೃಷಿ ಮಾಡ್ತೇವೋ ದಾಸ್ತಾನು ಕೊಡೋದಕ್ಕೂ ಮಹತ್ವ ಕೊಡಬೇಕು. ಯಾಕೆ ಕೇಳಿದ್ರೆ ದರ ಅಂತ ಹೇಳುವಂತದ್ದು ಕೆಲವೊಂದು ಸಂದರ್ಭದಲ್ಲಿ ಮಾಡ್ತಾ ಇರ್ತದೆ. ಈಗ ಅಡಿಕೆಗೆ ಉತ್ತಮ ದರ ಇದೆ, ಇನ್ನು 15 ದಿನ ಹೋದ್ರೆ ತೆಂಗಿಗೆ ಉತ್ತಮ ದರ ಬರ್ತದೆ. ಅಂದ್ರೆ ತೆಂಗಿಗಾದ್ರೆ ಹೇಗೆ ಕೇಳಿದ್ರೆ ಒಂದು ಎರಡು ಬದಿ ಗೋಡೆ ಇದ್ದು ಎರಡು ಬದಿ ಓಪನ್ ವೆಲ್ಡ್ ಮ್ಯಾಚ್ ಹಾಕಿಕೊಂಡು ಮಾಡಿದ್ರೆ ಓಪನ್ ಕೆಳಗಡೆ ಸ್ವಲ್ಪ ಎತ್ತರ ಮಾಡಿ ಇಟ್ಟರೆ ಒಂದು ಹಲಿಗೆ ಬೆಳೆದು ಅದ್ರ ಮೇಲ್ಗಡೆ ತೆಂಗಿನಕಾಯಿ ಹಾಕಿದ್ರೆ ಏನು ಯಾವುದೇ ರೀತಿಯಿಂದ ಅದರಲ್ಲಿ ಮೊಳಕೆ ಬರುವಂತಹ ಸಾಧ್ಯತೆ ಕಡಿಮೆ ಇರ್ತದೆ. ಮತ್ತೆ ದರ ಜಾಸ್ತಿ ಇರುವಾಗ ಮಾರಕ ಆಗ್ತದೆ. ಅಡಿಕೆ ಶೆಡ್ ಏನ್ ಕೇಳಿದ್ರೆ ಅದಕ್ಕೆ ಗಾಳಿಗಳು ಯಾವುದೇ ರೀತಿಯಲ್ಲಿ ಬಿರುಬಾರ್ದು. ಸೋಲಾರ್ ಮೇಲ್ಗಡೆ ತಗಡನ್ನು ಹಾಕಿಕೊಂಡು ಕೆಳಗಡೆ ಹಲಿಗೆಯನ್ನು ಹಾಕಿಕೊಂಡು ಸ್ಟೋರೇಜ್ ಮಾಡಿದ್ರೆ 2 ವರ್ಷದವರೆಗೆ ಸಹ ನಾವು ಅಡಿಕೆಯನ್ನು ಸ್ಟಾಕ್ ಮಾಡಬಹುದು. 2 ಅಥವಾ 3 ವರ್ಷದವರೆಗೂ ಅದನ್ನು ದಾಸ್ತಾನು ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಅಂದ್ರೆ ಈ ಮಾರುಕಟ್ಟೆಯಲ್ಲಿ ಧಾರಣೆ ಅಂತ ಹೇಳುವಂತದ್ದು ವರ್ಷದಲ್ಲಿ ಕೇವಲ 2 ಅಥವಾ 3 ತಿಂಗಳು ಮಾತ್ರ ಇರುವಂತದ್ದು. ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಈ ಹೆಚ್ಚಿನ ಬೆಳೆಗಳಿಗೆ ಯಾವಾಗ ನಮ್ಮ ಹತ್ರ ಜಾಸ್ತಿ ಉತ್ಪನ್ನ ಇರುತ್ತೋ ಅವಾಗ ಅದು ಮಾರ್ಕೆಟ್ ಕಡಿಮೆ ಬರ್ತದೆ. ನಮ್ಮ ಉತ್ಪನ್ನ ಇರುವುದಿಲ್ಲವೋ ಆವಾಗ ಮಾರ್ಕೆಟ್ ದರ ಹೆಚ್ಚಾಗುವಂತದ್ದು ಸಾಮಾನ್ಯ. ಅದರಿಂದ ಹೆಚ್ಚಳವಾದಾಗ ಮಾರಾಟ ಮಾಡುವಂತಹ ಸ್ಥಿತಿಯನ್ನು ಕೃಷಿಕರು ಉಳಿಸಿಕೊಂಡ್ರೆ ಆದಾಯವನ್ನು ಅತಿ ಹೆಚ್ಚಿಗೆ ಕೂಡಲೇ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯತೆ ಆಗ್ತದೆ. ಇದ್ರೆ ಕಡಿಮೆ ಬೆಲೆಯಲ್ಲೇ ಮಾಡುವಂತದ್ದು, ಇವತ್ತು ಅಡಿಕೆಯನ್ನು ಸಿಪ್ಪೆ ಸಮೇತ ಕೊಡುವಂತದ್ದು, ತೆಂಗಿನಕಾಯನ್ನು ಸಿಪ್ಪೆ ಸಮೇತ ಕೊಡುವಂತದ್ದು, ಇದರಿಂದ ಏನಾಗುತ್ತೆ ಕೇಳಿದ್ರೆ ಮೌಲ್ಯವರ್ಧನೆಗೆ ದೊಡ್ಡ ಪೆಟ್ಟು ಬರ್ತದೆ. ನಾವು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಮಾತ್ರ ನಮಗೆ ಆದಾಯ ಗಳಿಸಲಿಕ್ಕೆ ಸಾಧ್ಯತೆ. ಜೊತೆಗೆ ಈ ಕೃಷಿ ಉತ್ಪನ್ನಗಳನ್ನ ಒಂದೇ ಬಾರಿಗೆ ಎಲ್ಲವನ್ನು ಮಾರಾಟ ಮಾಡೋದ್ರ ಬದಲಿಗೆ ಹಂತ ಹಂತವಾಗಿ ಮಾರಾಟ ಮಾಡಿದ್ರೆ ಒಳ್ಳೆಯದು. ಖಂಡಿತ ಒಳ್ಳೆಯದು. ಈ ಮೌಲ್ಯವರ್ಧನೆ ಬಗ್ಗೆ ಹೇಳಿಗೆ, ಸಾಮಾನ್ಯವಾಗಿ ಎಲ್ಲ ಬೆಳೆಯಲ್ಲಿ ಕೂಡ ನಾವು ಹೇಳುವಂತಹದ್ದು, ಆದ್ರೆ ಜನ ಸಿಗುವುದಿಲ್ಲ, ಬೇರೆ ಬೇರೆ ಸಮಸ್ಯೆಗಳು ಕೂಡ ಇವೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹ ಕೃಷಿ ಉತ್ಪನ್ನಗಳ ಒಂದು ಮೌಲ್ಯವರ್ಧನೆ ಹೇಗೆ ಸಾಧ್ಯ ಅಂತ? ಈಗ ಏನ್ ಕೇಳಿದ್ರೆ ಎಲ್ಲ ಕೃಷಿ ಉತ್ಪನ್ನಗಳನ್ನು ಈಗ ಮೌಲ್ಯವರ್ಧನೆ ನಾವು ಮಾಡಬೇಕಾಗ್ತದೆ. ಭತ್ತವನ್ನು ನಾವು ಅಕ್ಟೋಬರ್ ನಲ್ಲಿ ಪ್ರಥಮ ಹಂತದಲ್ಲಿ ಕಟಾವು ಮಾಡಿ ಶುರು ಮಾಡ್ತೇವೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅವಾಗ ಏನಾಗುತ್ತೆ ಕೇಳಿದ್ರೆ ಚಂದಿ ಉಂಟು ಭತ್ತ ಅಂತ ಹೇಳುವಂತ ದೃಷ್ಟಿಯಲ್ಲಿ ಇವತ್ತು ಅವ್ರಿಗೇನ್ ಮಾಡ್ತಾರೆ, ಕಡಿಮೆ ದರ ಕೊಡ್ತಾರೆ. ಅದನ್ನು ಇವತ್ತು ಸೋಲಾರ್ ಡ್ರೈಯರ್ ಗಳು ಬಂದಿದ್ದಾವೆ, ಸೋಲಾರ್ ಡ್ರೈಯರ್ ಒಂದು ಟರ್ಪಲ್ ಹಾಕಿಕೊಂಡು ಸರಿ, ಅದರ ಒಳಗಡೆ ನಾವು ಒಣಗಿಸಿ ಬಿಟ್ಟು ಅದನ್ನು ದಾಸ್ತಾನು ಮಾಡಿದ್ರೆ ಸಾಧಾರಣಕ್ಕೆ ಮಾರ್ಚ್ ಏಪ್ರಿಲ್ ಅಲ್ಲಿ ಒಳ್ಳೆ ದರ ಬರ್ತದೆ. ಹೇಳಿದ್ರೆ ಈಗ ಒಳ್ಳೆ ದರ ಇದೆ ಭತ್ತಕ್ಕೆಲ್ಲ, ಒಳ್ಳೆ ದರ ಇದೆ. ಅದಕ್ಕೇನು ಹಾಗೇನೆ ಸೋಲಾರ್ ಟರ್ಪಲ್ ಹಾಕಿಕೊಂಡು ಮಾರುವಂತದ್ದೇ ಒಳ್ಳೇದು. ಯಾಕೆ ಹೇಳಿದ್ರೆ ಅಡಿಕೆ ಬೆಳಿಲಿಕ್ಕೆ ನಾವು ಎಷ್ಟು ಮಾಡ್ತೇವೋ ಅದನ್ನು ಸಂಸ್ಕರಣೆ ಮಾಡ್ಲಿಕ್ಕೂ ಅಷ್ಟೇ ಒತ್ತು ಕೊಡ್ಬೇಕಾಗ್ತದೆ. ಕೃಷಿಕರು ಅದನ್ನು ನಾವು ಮಾಡ್ಬೇಕಾಗ್ತದೆ. ಯಾಕೆ ಹೇಳಿದ್ರೆ ಮಳೆಗಾಲದಲ್ಲಿ ಅದು ಹಾಳಾಗ್ತದೆ, ಹಾಳಾದ ಅಡಿಕೆಗೆ ರೇಟ್ ಇರುವುದಿಲ್ಲ, ದರ ಇರುತ್ತೆ, ದರ ಕಡಿಮೆ ಇರ್ತದೆ, ಕಡಿಮೆ ಇರ್ತದೆ. ಹಾಗಾಗಿ ಹೆಚ್ಚಿನ ದರಕ್ಕೆ ನಾವು ಮಾಡ್ಬೇಕಾದ್ರೆ ಗುಣಮಟ್ಟ ತಿಳ್ಕೊಳ್ಬೇಕು. ಇವಾಗ ಏನ್ ಕೇಳಿದ್ರೆ ಕೆಲವು ಸೋಲಾರ್ ರೆಪಲ್ ಮಾಡಿದ ಕೂಡಲೇ ಸ್ವಲ್ಪ ಬಿಸಿ ಕಡಿಮೆ ಮಾಡಿದ್ರೆ ಸಾಕಾಗ್ತದೆ ಅನಿಸ್ತಾರೆ. ಅದು ಬಿಸಿಲು ಜಾಸ್ತಿ ಮಾಡೋದ್ರಿಂದ ತೂಕ ಸ್ವಲ್ಪ ಕಡಿಮೆ ಆಗ್ಬೋದ್ರಿಂದ ಜಾಸ್ತಿ ಕಡಿಮೆ ಆಗುವುದಿಲ್ಲ. ಕೊಬ್ಬರಿಗೆ ಜಾಸ್ತಿ ಒಣಗಿಸುವುದರಿಂದ ಎಣ್ಣೆ ಕಡಿಮೆ ಆಗ್ತದೆ ಅಂತ ಕೆಲವರು ಇದ್ದಾರೆ. ಸೋಲಾರ್ ಟ್ರಾಪಲ್ ನಲ್ಲಿ ಒಣಗಿಸಲಿ, 20-25 ಬಿಸಿಲು ಆದ್ರೆ ತುಂಬಾ ಒಳ್ಳೆಯ ರೀತಿಯಲ್ಲಿ ತೆಂಗಿನೆಣ್ಣೆ ಬರ್ತದೆ. ಮಾತ್ರ ಅಲ್ಲ, ಗುಣಮಟ್ಟನೂ ಅದು 6-8 ತಿಂಗಳು ಹಾಳಾಗುವುದೇ ಇಲ್ಲ. ಹಾಗಾಗಿ ನಾವು ಎಲ್ಲ ಕೃಷಿಕರು ಇವತ್ತು ಕೃಷಿ ಮಾಡೋದ್ರ ಜೊತೆಗೆ ಕೃಷಿಯ ಮೌಲ್ಯವರ್ಧನೆಗೆ ಸಂಗ್ರಹಣೆ ಎಲ್ಲದಕ್ಕೂ ನಾವು ಒತ್ತು ಕೊಟ್ರೆ ಖಂಡಿತ ಕೃಷಿಕ ಹೆಚ್ಚಿನ ಪ್ರಮಾಣದಲ್ಲಿ ಸೋಲೋದಿಲ್ಲ. ಆಮೇಲೆ ಕೊನೆಯ ಪ್ರಶ್ನೆ, ಅದು ಪ್ರಮುಖವಾದಂತಹ ಒಂದು ಪ್ರಶ್ನೆ, ಕೃಷಿ ಸಂಘಟನೆ ಎನ್ನುವಂತಹದ್ದು ಸಾಮಾನ್ಯವಾಗಿ ಇತ್ತೀಚೆಗೆ ಕೇಳಿರುವಂತಹದ್ದು, ಆ ರೈತ ಉತ್ಪಾದಕ ಕಂಪನಿ ಎನ್ನುವಂತಹದನ್ನ ಮಾಡಿಕೊಂಡು ಒಳಸುರಿಗಳ ಖರ್ಚನ್ನ ಕಡಿಮೆ ಮಾಡಬಹುದು, ಜೊತೆಗೆ ಮಾರುಕಟ್ಟೆ ಧಾರಣೆಯನ್ನು ಕೂಡ ಒಳ್ಳೆಯ ಧಾರಣೆಯನ್ನ ಪಡಿಬಹುದು ಎನ್ನುವಂತಹದ್ದು, ಇದ್ರ ಬಗ್ಗೆ ಹೇಳಿ. ಖಂಡಿತ. ಈಗ ಒಂದು ಏನೋ ವಿಷಯ ಹೇಳ್ತೇನೆ ಕೇಳಿದ್ರೆ, ನಾವು ಇವತ್ತು ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಒಳ್ಳೇದು. ನಾವು ಭತ್ತ, ತೆಂಗು, ಅಡಿಕೆ, ಬಾಳೆ, ಬೇರೆ ಬೇರೆ ಹಣ್ಣಿನ ಬೆಳೆಗಳು ಇದನ್ನು ಮಾಡೋದ್ರ ಜೊತೆಗೆ ಕೋಳಿ ಸಾಕಣೆ, ಕುರಿ ಸಾಕಣೆ, ಹಂದಿ ಸಾಕಣೆ, ಯಾವುದನ್ನು ಸಿಸ್ಟಮ್ಯಾಟಿಕ್ ವ್ಯವಸ್ಥಿತವಾಗಿ ಮಾಡಿದಾಗ ಎಲ್ಲವೂ ಲಾಭದಾಯಕ ಇರ್ತದೆ. ಕೇವಲ ಕೃಷಿಯನ್ನು ಮಾತ್ರ ಅಲ್ಲ, ಕೃಷಿಗೆ ಪೂರಕ ಚಟುವಟಿಕೆಗಳನ್ನು ಒಂದು ಅಳವಡಿಸಿಕೊಳ್ಬೇಕು. ಎರಡನೇದಾಗಿ, ನಾವು ಮಾರಾಟ ಮಾಡುವಾಗ ಇವತ್ತು ಸಂಘಟನೆ ಇದ್ರೆ 10 ಜನ, ನಾವು 10 ಅಥವಾ 100 ಜನ ಒಂದು ಸಂಘಟನೆ ಇರ್ತವೆ. ಏನ್ ಕೇಳಿದ್ರೆ ಸಂಘಟನೆಯಲ್ಲಿ ಪ್ರಮುಖರು ಇರ್ತಾರೆ, ಅವ್ರಿಗೆ ಗೊತ್ತಿರ್ತದೆ ಯಾವ ಯಾವ ಧಾರಣೆ ಯಾವಾಗ ಯಾವಾಗ ಇರ್ತದೆ ಅಂತ ಹೇಳುವಂತದ್ದು. ಇನ್ನು ಏರ್ಬೋದು, ಕಡಿಮೆ ಆಗ್ಬೋದು ಅನ್ನುವಂತ ಒಂದು ದೃಷ್ಟಿಯಲ್ಲಿ ಈ ಸಂಘಟನೆ ಕೆಲಸ ಮಾಡ್ತವೆ. ಆಗಲ್ಲದಿದ್ರೆ ನಾವು ಅಲ್ಲಿ ಮೀಟಿಂಗ್ ಗಳನ್ನು, ಸಭೆಗಳನ್ನು ನಡೆಸ್ತೇವೆ. ಆಗ ಸಮಯ ಹೇಳ್ತೇವೆ, ನೀವು ಸ್ವಲ್ಪ ಸಮಯ ದಾಸ್ತಾನಡಿ, ಇದು ಹೀಗೆ ದಾರ ಬರ್ತದೆ ಅಂತ ಹೇಳುವಂತದ್ದು. ಇದರಿಂದ ಅವರಿಗೆ ಲಾಭವೇ ಜಾಸ್ತಿ ಇರ್ತದೆ. ಸಂಘಟನೆಯಲ್ಲಿ ಅದಕ್ಕಾಗಿ ನಾವು ಸೇರ್ಕೊಳ್ಬೇಕು. ಮತ್ತೊಂದು, ಸಂಘಟನೆಯಿಂದ ಏನು ಲಾಭ ಆಗ್ತದೆ ಕೇಳಿದ್ರೆ, ಇಂಥದ್ದೇ ಕೃಷಿಯನ್ನು ಹೀಗೆ ಮಾಡಿ ಅಂತ ಹೇಳುವಂತ ನಾವು ಮಾಹಿತಿಯನ್ನು ಕೊಡ್ತೇವೆ. ಈ ಮಾಹಿತಿ ಅವರಿಗೆ ಅತಿ ಉಪಕಾರಿ ಆಗುತ್ತೆ, ಮಾತ್ರ ಸಹಾಯ ಆಗಲಿಕ್ಕೂ ಸಾಧ್ಯತೆ ಆಗುತ್ತೆ. ಇನ್ನೊಂದು, ರೈತ ಉತ್ಪಾದಕ ಕಂಪನಿಗಳು. ಈಗ ರೈತ ಉತ್ಪಾದಕ ಕೇಳಿದ್ರೆ ರೈತನೇ ಉತ್ಪಾದನೆ ಮಾಡುವಂತ ಕಂಪನಿಗಳು. ಯಾಕೆ ಕೇಳಿದ್ರೆ, ಇವತ್ತು ಮಾರುಕಟ್ಟೆಯಲ್ಲಿ ದೊಡ್ಡ ಸವಾಲಾಗಿರೋದು ನಮ್ಗೆ ಏನ್ ಕೇಳಿದ್ರೆ ದಲ್ಲಾಳಿಗಳ ಸವಾಲಾಗಿರುವಂತದ್ದು ಎಲ್ಲ ಕೆಲವರು ಎಲ್ಲ ಹೇಳುವಂತ ಮಾತುಗಳು. ಇದರಿಂದ ಹೊರಬರಲಿಕ್ಕೆ ಈ ಖಂಡಿತ ರೈತ ಉತ್ಪಾದಕ ಕಂಪನಿಗಳು ಸಹಾಯ ಮಾಡ್ತವೆ. ಯಾಕೆ ಹೇಳಿದ್ರೆ, ನಮ್ಮ ಹತ್ರ ಇವತ್ತು 10,000 ತೆಂಗಿನಕಾಯಿ ಇರುವುದಕ್ಕಿಂತ ಸಹ 1,00,000 ತೆಂಗಿನಕಾಯಿ ಉಂಟು ಅಂತ ಹೇಳಿದ್ರೆ ಅದಕ್ಕೆ ದರ ಹೆಚ್ಚಿಗೆ ಇರುತ್ತೆ. ಇವತ್ತು 5 ಕ್ವಿಂಟಲ್ ಅಡಿಕೆ ಉಂಟು ಅಂತ ಹೇಳಿದ್ರು ಸಹ 500 ಕ್ವಿಂಟಲ್ ಅಡಿಕೆ ಉಂಟು ಅಂತ ಹೇಳಿದ್ರೆ ಅದಕ್ಕೆ ದರ ಜಾಸ್ತಿ ಇರ್ತದೆ. ನೇರವಾಗಿ ಗ್ರಾಹಕರಲ್ಲಿಗೆ ಬಂದು ತಗೊಂಡು ಹೋಗುವವರು ಜಾಸ್ತಿ ಇರ್ತಾರೆ. ಆದ್ದರಿಂದ ರೈತ ಉತ್ಪಾದಕ ಕಂಪನಿಗಳಿಂದ ಇದು ಲಾಭ ಇದೆ ಅನ್ನುವ ಮನದಟ್ಟು ಆಗ್ಬೇಕು. ಇದರ ಬಗ್ಗೆ ನಾವು ರೈತರು ಜಾಗೃತಿ ಆಗಬೇಕು. ರೈತ ಸಂಘಟನೆಗೆ ಸೇರಿದ್ರೆ ಯಾವುದೆಲ್ಲ ಲಾಭಗಳು ಅವರಿಗೆ ಆಗುವಂತದ್ದನ್ನು ನಾವು ತಿಳ್ಕೊಳ್ಬೇಕು. ರೈತ ಸಂಘಟನೆಯಿಂದ ಇನ್ನೊಬ್ಬ ರೈತನಿಗೆ ಖಂಡಿತ ಲಾಭ ಆಗುವುದಲ್ಲ, ಪ್ರತಿಯೊಬ್ಬ ರೈತನಿಗೂ ಅವನವನಿಗೆ ಆಗುವಂತ ಲಾಭಗಳು ಸಿಗ್ತವೆ. ಹಾಗಾಗಿ ಎಲ್ಲವನ್ನು ಬೆಳೆಸಿಕೊಂಡವಾಗ ಖಂಡಿತ ಕೃಷಿಯಲ್ಲಿ ತುಂಬಾ ಯಶಸ್ಸನ್ನು ಗಳಿಸಬಹುದು. ಮತ್ತೊಂದು ಏನ್ ಕೇಳಿದ್ರೆ, ಕೃಷಿಕ ತನ್ನ ಯಶಸ್ಸನ್ನು ಕಾಣಬೇಕಾದ್ರೆ ಅವನು ಇನ್ನೊಬ್ಬರ ಯಶಸ್ಸನ್ನು ನೋಡಲೇಬೇಕಾಗತ್ತೆ. ಯಾಕೆ ಕೇಳಿದ್ರೆ, ಅವನು ಲಾಭ ನಷ್ಟವೋ ನಷ್ಟವೋ ಎಲ್ಲರನ್ನು ನೋಡಿಕೊಂಡು ಯಾವುದ್ರಲ್ಲಿ ಸೋತಿದ್ದಾನೆ ಅಂತ ಹೇಳುವಂತದಕ್ಕೆ, ಸೋಲಿಗೆ ಏನು ಅವನಿಗೆ ಕಾರಣ, ಅದನ್ನು ಹೇಗೆ ಹೊರಗೆ ಬಂದ ಅಂತ ಹೇಳುವಂತದನ್ನು ಇವತ್ತು ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ಇದು ರೈತರು ಇವತ್ತು ಮಾಡ್ತಾ ಇಲ್ಲ. ಇವತ್ತು ಯಾರು ರೈತರು ಏನ್ ಕೇಳ್ತಾರೆ ಕೇಳಿದ್ರೆ, ನಿಮ್ಗೆ ಇದರಿಂದ ಎಷ್ಟು ಲಾಭ ಬರುತ್ತೆ? ನಾವು ಈಗ ಕೋಳಿ ಸಾಕಣೆ ಮಾಡ್ತೇವೆ, ಕೋಳಿಯಿಂದ ಎಷ್ಟು ಲಾಭ ಬರುತ್ತೆ? 1,000 ರಿಂದ 5,000 ರಿಂದ 15,000 ರಿಂದ ಇದನ್ನೆಲ್ಲ ಕೇಳ್ತಾರೆ ಬಿಟ್ರೆ ಅದರಲ್ಲಿ ಏನೆಲ್ಲ ಸೋಲು ಗೆಲುವುಗಳಿದ್ದಾವೆ ಅಂತ ಹೇಳುವಂತದನ್ನು ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡು ಮಾಡಿದಾವಾಗ ಖಂಡಿತ ಯಶಸ್ವಿ ಕೃಷಿಕನಾಗ್ತಾನೆ. ಈಗ ನಾವು ಹೇಳಿದಂತ ಮಾತಿನಂತೆ ಏನ್ ಕೇಳಿದ್ರೆ, ನಮ್ಮ

ಮೃದು ಸರಸಿಜ ಸದನಿ ಮೃಗಲಾಂಛನ ವದನಿ ಮೃದು ಸರಸಿಜ ಸದನಿ ಹಗಲು ಇರುಳು ನಿನ್ನ ಸಂಯೋಗನ್ನ ಅನಂತ ಭೋಗನ್ನ ಕಿರೀಟಿಯ ಬೀಗನ್ನ ಜಗಪತಿಯ ತೋರಮ್ಮ ಎನಗೆ ಕರುಣವ ಮಾಡಮ್ಮ ಕುಂತಳೆ ಜಾಣಿ ಭ್ರಮರ ಕುಂತಳೆ ಜಾಣಿ ಸುಮನ ಕೋಕಿಲ ಗಾನೆ ಭ್ರಮರ ಕುಂತಳೆ ಜಾಣಿ ಸುಮನ ಕೋಕಿಲ ಗಾನೆ ಕಮಲ ತುಳಸಿ ಮಣಿಹಾರನ್ನ ಜಗದಾಧಾರನ್ನ ದಶಾವತಾರನ್ನ ಜಗಪತಿಯ ತೋರಮ್ಮ ಎನಗೆ ಕರುಣವ ಮಾಡಮ್ಮ ಅಜರಾಮರಣ ಸಿದ್ಧಿ ಅಜರಾಮರಣ ಸಿದ್ಧಿ ತ್ರಿಜಗದೊಳ್ ಪ್ರಸಿದ್ಧಿ ಅಜರಾಮರಣ ಸಿದ್ಧಿ ತ್ರಿಜಗದೊಳ್ ಪ್ರಸಿದ್ಧಿ ವಿಜಯ ವಿಠಲ ಶ್ರೀನಿವಾಸನ್ನ ತಿರುವೇಂಗಣೇಶನ್ನ ಜಗವ ಪೋಷನ ಜಗಪತಿಯ ತೋರಮ್ಮ ಎನಗೆ ಕರುಣವ ಮಾಡಮ್ಮ ಅಖಗಳ ಕಳೆವ ಅಮೋಘ ದೇವನ ಭಕುತರ ಕಾವನ ಎನ್ನಯ ಜೀವನ ಜಗಪತಿಯ ತೋರಮ್ಮ ಎನಗೆ ಕರುಣವ ಮಾಡಮ್ಮ ಜಗಪತಿಯ ತೋರಮ್ಮ ಎನಗೆ ಕರುಣವ ಮಾಡಮ್ಮ ಎನಗೆ ಕರುಣವ ಮಾಡಮ್ಮ ವಿದ್ಯಾಭೂಷಣ ಅವರು ಹಾಡಿರುವ ವಿಜಯದಾಸರ ಭಕ್ತಿ ರಚನೆಯನ್ನು ಕೇಳಿದಿರಿ. ಮುಂದೆ ಸಂಗೀತ ಬಾಲಚಂದ್ರ ಅವರ ಧ್ವನಿಯಲ್ಲಿ ಗೋಪಾಲದಾಸರ ರಚನೆ ಬೊಲಿದೆಯಾತ ಕಮ್ಮಲ ಕುಮಿ ವಾಸುದೇವಗೆ ಬೊಲಿದೆಯಾತ ಕಮ್ಮಲ ಕುಮಿ ವಾಸುದೇವಗೆ ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದ ಹಾಗೆ ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದ ಹಾಗೆ ಬೊಲಿದೆಯಾತ ಕಮ್ಮಲ ಕುಮಿ ವಾಸುದೇವಗೆ ಬೊಲಿದೆಯಾತ ಕಮ್ಮಲ ಕುಮಿ ವಾಸುದೇವಗೆ ಗಂಧಿ ಕೋಮಲಾಂಗಿ ಸುಂದರಾಜವದನಿ ನೀನು ರಮಣ ಮತ್ಸ್ಯ ಕಠಿಣ ಕಾಯ ಶೂಕರಾಸ್ಯನು ಕಮಲ ಗಂಧಿ ಕೋಮಲಾಂಗಿ ಸುಂದರಾಜವದನಿ ನೀನು ರಮಣ ಮತ್ಸ್ಯ ಕಠಿಣ ಕಾಯ ಶೂಕರಾಸ್ಯನು ರಮಣೀಯ ಸ್ವರೂಪಿ ನೀನು ಅಮಿತ ಘೋರರು ಜ್ಞಾನ ಅಪೇಕ್ಷಕಾಮಿ